アサヒワニハスナ FM。ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಸಂದಿಗ್ಧ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಮನೆ ಮದ್ದು, ಈ ಕುರಿತು ತಿಪಟೂರು ತಾಲೂಕು ಕೊನೆಹಳ್ಳಿಯ ಪ್ರಾಂಶುಪಾಲರಾದ ಡಾಕ್ಟರ್ ಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19ಗೆ ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ: ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ COVID-19ನಿಂದ ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. COVID-19ನಿಂದ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯ ಚಿಕಿತ್ಸಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಭಾರತ ಸರ್ಕಾರದ ಸಹಾಯವಾಣಿ 1075ಕ್ಕೆ ಕರೆ ಮಾಡಿ. ಏನ್ ಜಯಕ್ಕ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ರಾಜಣ್ಣ, ಒಳ್ಳೆ ಮಳೆ ಆಗ್ತಿದೆ. ಬಿಸ್ನೆ ಮಾಡೋಣ ಅಂದ್ರೆ ಕೈಯಲ್ಲಿ ದುಡ್ಡೇ ಇಲ್ಲ. ಏ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ಇಷ್ಟು ವರ್ಷ ನಂಬಿ ಬಂದಿರೋ ನಮ್ಮ ವಿಜಯ ಬ್ಯಾಂಕ್ ಇವಾಗ ಬ್ಯಾಂಕ್ ಆಫ್ ಬರೋಡಾ ಆಗಿದೆಯಲ್ಲ, ಅಲ್ಲಿಗೆ ಹೋಗು. ಹೂ ಕಣಕ, ಅಲ್ಲಿ ಚಿನ್ನದ ಮೇಲೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾರಂತೆ. ಹೌದಾ? ಈಗಲೇ ಹತ್ತಿರದ ವಿಜಯ ಬ್ಯಾಂಕ್, ಈಗ ಬ್ಯಾಂಕ್ ಆಫ್ ಬರೋಡಾ ಆಗಿದೆಯಲ್ಲ, ಅಲ್ಲಿಗೆ ಒಂದ್ಸಲ ಭೇಟಿ ನೀಡು. ಷರತ್ತುಗಳು ಅನ್ವಯ. ಮಂಗಳ ಆಸ್ಪತ್ರೆ ಹಾಸನ, ಒಂದೇ ಸೂರಿನಡಿ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆಗಳು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಇನ್ನು ದೂರದ ನಗರಗಳಿಗೆ ಹೋಗಬೇಕಿಲ್ಲ. ಹೃದಯ ಸಂಬಂಧಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಮೆದುಳು ಹಾಗೂ ಬೆನ್ನುಹುರಿ ಸಂಬಂಧಿತ ಸಮಸ್ಯೆಗಳಿಗೆ ಚಿಕಿತ್ಸೆ, ಉದರ ಸಂಬಂಧಿತ ರೋಗಗಳಿಗೆ ಉದರದರ್ಶಕ ಚಿಕಿತ್ಸೆ, ಕಿಡ್ನಿ ಸಮಸ್ಯೆ ಸಂಬಂಧಿತ ಶಸ್ತ್ರಚಿಕಿತ್ಸೆ ಮತ್ತು ಡಯಾಲಿಸಿಸ್. ನಿಮ್ಮ ಹತ್ತು ಹಲವು ಆರೋಗ್ಯ ಸಮಸ್ಯೆಗಳ ಚಿಕಿತ್ಸೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಖಾಸಗಿ ವಿಮಾ ಸೌಲಭ್ಯಕ್ಕೆ ಮಾನ್ಯತೆ ಇದೆ. ಮಂಗಳ ಆಸ್ಪತ್ರೆ, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಮೊಬೈಲ್ 9449982474. ರೈತ ಬಾಂಧವರೇ, ಸಂದಿಗ್ಧ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಮನೆ ಮದ್ದು, ಈ ಕುರಿತು ತಿಪಟೂರು ತಾಲೂಕು ಕೊನೆಹಳ್ಳಿಯ ಪ್ರಾಂಶುಪಾಲರಾದ ಡಾಕ್ಟರ್ ಪಿ ರವಿಕುಮಾರ್ ಅವರೊಂದಿಗೆ ಈಗ ಸಂದರ್ಶನವನ್ನು ಕೇಳೋಣ. ಡಾಕ್ಟರ್ ರವಿಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಈ ದಿವಸ ಸಂದಿಗ್ಧ ಸಂದರ್ಭದಲ್ಲಿ ಜಾನುವಾರು ಸಾಕಣೆದಾರರು ಯಾವ ರೀತಿ ಮನೆ ಮದ್ದನ್ನು ಮಾಡಿಕೊಂಡು ಜಾನುವಾರುಗಳನ್ನ ರಕ್ಷಣೆ ಮಾಡ್ಕೋಬಹುದು, ಪಶುವೈದ್ಯರ ಸೇವೆ ಸಿಗೋವರೆಗೆ ಜಾನುವಾರುಗಳನ್ನ ಯಾವ ತರ ಸುಸ್ಥಿತಿಯಲ್ಲಿ ಇಟ್ಕೋಬಹುದು, ಲಾಕ್ಡೌನ್ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ಜಾನುವಾರು ಸಾಕಣೆದಾರರಿಗೂ ಆಗ್ತಾ ಇದೆ, ಯಾವ ರೀತಿ ಮನೆ ಮದ್ದನ್ನ ಬಳಕೆ ಮಾಡಿಕೊಂಡು ಜಾನುವಾರುಗಳ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೋಬಹುದು, ಈ ಬಗ್ಗೆ ತಮ್ಮ ಅನುಭವದ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೋಬೇಕು. ಖಂಡಿತ. ನೀವು ಹೇಳಿದಾಗೆ ಇದೊಂಥರ ಸಂದಿಗ್ಧ ಪರಿಸ್ಥಿತಿನೇ. ಕೊರೋನಾ ವೈರಸ್ ಅಂತಕ್ಕಂಥದ್ದು ತನ್ನ ಕಬಂಧ ಬಾಹುಗಳನ್ನ ಇಡೀ ವಿಶ್ವಾದ್ಯಂತ ಚಾಚಿರ್ತಕ್ಕಂಥ ಇವತ್ತಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಇಡೀ ದೇಶಾದ್ಯಂತ ಲಾಕ್ಔಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅದು ಪ್ರತಿಯೊಬ್ಬ ರೈತನಿಗೆ ಕೂಡ ತಿಳಿದಿದೆ. ವಿಶೇಷವಾಗಿ ನಮ್ಮ ಹಳ್ಳಿಗಾಡಿನ ರೈತರು ಇದಕ್ಕೆ ಉತ್ತಮವಾಗಿ ಸ್ಪಂದನೆಯನ್ನ ನೀಡ್ತಾ ಹಳ್ಳಿಗಾಡಿಗೆ ಈ ರೋಗ ಹರಡದೇ ಇರೋ ರೀತಿಯಲ್ಲಿ ಸಾಕಷ್ಟು ಕ್ರಮಗಳನ್ನು ವಹಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಪಶುಪಾಲನೆಯನ್ನ ಮುಖ್ಯ ಕಸುಬಾಗಿ ಅಥವಾ ಉಪಕಸುಬಾಗಿ ಮಾಡಿಕೊಂಡಿರತಕ್ಕಂಥ ನಮ್ಮ ರೈತರು ಅವುಗಳಿಗೆ ಏನಾದರೂ ಒಂದು ಕಾಯಿಲೆ ಬಂದಾಗ ಅಥವಾ ರೋಗಗಳು ಉಂಟಾದಾಗ ಅವಕ್ಕೆ ಚಿಕಿತ್ಸೆ ನೀಡಿಸಲಿಕ್ಕೆ ಸ್ವಲ್ಪ ಕಷ್ಟವನ್ನು ಅನುಭವಿಸತಕ್ಕಂಥ ಸಂದರ್ಭಗಳು ಕೂಡ ಬಂದಿದೆ. ನಮ್ಮ ಪಶುಸಂಗೋಪನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ತಮ್ಮ ಸೇವೆಯನ್ನ ಅತ್ಯಂತ ನಿಸ್ಪೃಹವಾಗಿ ಮಾಡ್ತಾ ಇದ್ದಾರೆ. ಅವರು ಲಾಕ್ಡೌನ್ ಇದ್ರೂ ಕೂಡ ತಮ್ಮ ಸೇವೆಯನ್ನೇನು ನಿಲ್ಲಿಸಿಲ್ಲ. ಆದರೂ ಕೂಡ ದಿನದ 24 ಗಂಟೆನೂ ರೈತರ ಮನೆ ಬಾಗಿಲಿಗೆ ಈ ಪಶುವೈದ್ಯಕೀಯ ಸೇವೆಗಳು ತಲುಪೋದು ಇವತ್ತಿನ ದಿನಗಳಲ್ಲಿ ಕಷ್ಟ ಆಗುತ್ತೆ. ಆದ್ರಿಂದ ನಮ್ಮ ರೈತರು, ನಮ್ಮ ಪರಂಪರಾಗತ ಜ್ಞಾನ ಏನಿದೆ, ನಮ್ಮ ಹಿರೀಕರು ತಮ್ಮ ಪಶುಗಳಿಗೆ ಯಾವ ರೀತಿಯ ಚಿಕಿತ್ಸೆಗಳನ್ನ ಮನೆಯಲ್ಲೇ ಮಾಡ್ತಾ ಇದ್ರು, ಆ ಜ್ಞಾನವನ್ನ ಸ್ವಲ್ಪ ತಿಳ್ಕೊಂಡು ಅದನ್ನ ತುರ್ತು ಸಂದರ್ಭಗಳಲ್ಲಿ ಅಥವಾ ಪಶುವೈದ್ಯರ ಸೂಕ್ತ ಸಲಹೆಯೊಂದಿಗೆ ಬಳಸಿದ್ರೆ ಅವರ ಜಾನುವಾರುಗಳನ್ನ ಸುಲಭವಾಗಿ ಕಾಪಾಡಿಕೊಳ್ಬಹುದು ಅಂತ ನನಗನ್ಸುತ್ತೆ. ಹೇಳ್ತಾ ಹೋಗಿ ಸರ್, ಸಾಮಾನ್ಯವಾದ ಸಮಸ್ಯೆಗಳು ಏನೇನು ಬರಬಹುದು, ಯಾವ ತರಹ ಮನೆ ಮದ್ದನ್ನ ಅವರು ಮನೆ ಮಟ್ಟದಲ್ಲೇನೆ ಮಾಡ್ಕೋಬಹುದು ಅಂತ. ಇಲ್ಲಿ ಒಂದು ವಿಚಾರವನ್ನ ನಾನು ಮೊದಲೇ ಸ್ಪಷ್ಟಪಡಿಸ್ಬಿಡ್ತೀನಿ. ಈ ಮನೆ ಮದ್ದುಗಳ ಬಗ್ಗೆ ಒಂದು ವೈಜ್ಞಾನಿಕವಾದ ಯಾವುದೇ ದೃಢೀಕರಣ ಇದುವರೆಗೂ ಇಲ್ಲ. ಇದನ್ನ ಪರಂಪರಾಗತವಾಗಿ ಜನಪದ ಪಶುವೈದ್ಯದ ರೀತಿಯಲ್ಲಿ ನಮ್ಮ ಹಿರಿಯರು ತಲತಲಾಂತರದಿಂದ ಬಳಸ್ತಾ ಬಂದಿರೋದು ನಿಜ. ಆದರೂ ಕೂಡ ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ಯಾವುದೇ ಸಂಶೋಧನೆಗಳು ನಡೆದು ಇದ್ರ ಬಗ್ಗೆ ಒಂದು ದಾಖಲಾತಿಯಾಗಲಿ ದೃಢೀಕರಣವಾಗಲಿ ನಮಗಿನ್ನೂ ಲಭ್ಯ ಆಗಿಲ್ಲ. ಆದ್ರಿಂದ ನಮ್ಮ ರೈತರು ತಮ್ಮ ಜಾನುವಾರು ರೋಗಗಳಿಗೆ ಇದನ್ನೇ ಮೂಲವಾಗಿಟ್ಕೊಂಡು ಅಥವಾ ಬರೀ ಮನೆ ಮದ್ದನ್ನಷ್ಟೇ ಪ್ರಯೋಗಿಸಿ ನಾನು ಖಂಡಿತ ನನ್ನ ಜಾನುವಾರುಗಳನ್ನು ಹುಷಾರು ಮಾಡಿಕೊಳ್ತೀನಿ ಅಂತ ಅನ್ನೋ ಮನೋಭಾವನೆಯನ್ನು ಹೊಂದಬಾರದು. ಯಾವ ಸಂದರ್ಭದಲ್ಲಿ ಪಶುವೈದ್ಯರ ಸೇವೆ ತನಗೆ ಸಿಗೋದಿಲ್ಲ, ಜೊತೆಗೆ ಕೆಲವು ಸಾಮಾನ್ಯ ರೋಗಗಳಿಗೆ ಮಾತ್ರ ಇದನ್ನ ಬಳಸಬಹುದು ಒಂದು. ಇನ್ನೊಂದು, ಪಶುವೈದ್ಯರ ಚಿಕಿತ್ಸೆಯ ಜೊತೆ ಜೊತೆಗೆ ಈ ಮನೆ ಮದ್ದುಗಳನ್ನು ಕೂಡ ಪ್ರಯೋಗಿಸಿದ್ರೆ ಸ್ವಲ್ಪ ಬೇಗ ಫಲಿತಾಂಶವನ್ನು ಕಾಣತಕ್ಕಂತ ಒಂದು ಸಂದರ್ಭ ಕೂಡ ಬಂದೊದಗಬಹುದು. ಡಾಕ್ಟರ್, ತಾವು ತಾಂತ್ರಿಕವಾದ ಪದವಿಯನ್ನ ಪಡೆದಿರೋರು, ನಿಮ್ಗೆ ಯಾಕೆ ಈ ಜನಪದ ಪಶುವೈದ್ಯದ ಮೇಲೆ ಮನೆ ಮದ್ದಿನ ಮೇಲೆ ಆಸಕ್ತಿ ಬಂತು? ತಾಂತ್ರಿಕ ಜ್ಞಾನ ತುಂಬಾನೇ ಬೇಕಾಗುತ್ತೆ, ಜೊತೆಗೆ ನಮ್ಮ ಜಾನುವಾರು ರೋಗಗಳಿಗೆ ಇತ್ತೀಚಿನ ದಿನಗಳಲ್ಲಿ ಇರತಕ್ಕಂತ ಲಭ್ಯ ತಂತ್ರಜ್ಞಾನಗಳು ಅಥವಾ ಇತ್ತೀಚಿನ ಆವಿಷ್ಕಾರಗಳು ಏನಿದೆ ಅದನ್ನ ಬಳಸಿ ಚಿಕಿತ್ಸೆ ಮಾಡೋದು ಕೂಡ ಬಹಳ ಬಹಳ ಮುಖ್ಯ. ಆದ್ರೂ ಸಹ ಕೆಲವೊಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ದೇಸಿ ಜಾನುವಾರುಗಳಿಗೆ ಪ್ರತಿಯೊಂದು ಕಾಯಿಲೆಗೂ ಏನು ಈ ಒಂದು ಇಂಗ್ಲಿಷ್ ಮೆಡಿಸಿನ್ ಬೇಕಾಗಿರೋಲ್ಲ, ಅದು ಒಂದು. ಜೊತೆಗೆ ನಮ್ಮಲ್ಲಿ ಎರಡು ತರದ ಜನ ಇದ್ದಾರೆ. ಕೆಲವರು ಏ ಬಿಡು ದನಗಳು ತಾನೆ, ಏ ಬಿಡು ಕುರಿ ಎಮ್ಮೆ ತಾನೆ, ಅವಕ್ಕೇನಾಗುತ್ತೆ ಅಂದ್ಬಿಟ್ಟು ಏನೇ ಕಾಯಿಲೆ ಬಂದರೂ ನಿರ್ಲಕ್ಷ್ಯ ಮಾಡಿಬಿಟ್ಟು ಅದು ಉಲ್ಬಣಗೊಂಡಂತ ಸ್ಥಿತಿಯಲ್ಲಿ ಮಾತ್ರ ಡಾಕ್ಟರ್ನ ಎಳತಾಕ್ತಾರೆ. ಎರಡನೇ ವರ್ಗದವ್ರು ಹೆಂಗಪ್ಪ ಅಂದ್ರೆ ಒಂದ್ ಚೂರ್ ಕಾಯಿಲೆ ಬಂದ್ರು ಒಂಥರ ಗಾಬರಿ ಆಗ್ಬಿಟ್ಟು ಅಯ್ಯೋ ನಮ್ಮ ಮನಸ್ಸು ಜ್ವರ ಬಂದಿದೆ, ನಮ್ಮ ಮನಸ್ಸು ಮೇಯ್ತಾ ಇಲ್ಲ ಅಂದ್ಬಿಟ್ಟು ಸುಮ್ ಸುಮ್ನೆ ಡಾಕ್ಟರ್ನ ಕರೆಸಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಕ್ಕಂಥವ್ರು. ಇವೆರಡರ ನಡುವೆ ಇರತಕ್ಕಂತ ಜನಗಳಿಗೆ ಈ ಮನೆ ಮದ್ದುಗಳು ಕೆಲವೊಂದು ಸಂದರ್ಭದಲ್ಲಿ ಬೇಕಾಗ್ತದೆ ಅಂತ ನನ್ನ ಅಭಿಪ್ರಾಯ. ವಿಶೇಷವಾಗಿ ಎಲ್ಲಿ ಜಾನುವಾರು ಅಥವಾ ಪಶುವೈದ್ಯರ ಸೇವೆ ಸರಿಯಾದ ಸಮಯಕ್ಕೆ ಸಿಗೋದಿಲ್ವೋ ಅಲ್ಲಿ, ಜೊತೆಗೆ ಇಂಥ ಲಾಕ್ಔಟ್ ಸಂದರ್ಭದಲ್ಲಂತೂ ನಿಜವಾಗ್ಲೂ ಕೂಡ 100% ನಾವು ಹೇಳ್ಬೋದು ನೀವು ಕರೆದ ತಕ್ಷಣ ಡಾಕ್ಟರ್ ಬರಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅಂತ ಸಂದರ್ಭದಲ್ಲಿ ಡಾಕ್ಟರ್ ಬರೋವರೆಗೂ ಕೂಡ ತನ್ನ ಜಾನುವಾರನ್ನ ಕಾಪಾಡಿಕೊಳ್ಳಿಕ್ಕೆ, ಜೊತೆಗೆ ಡಾಕ್ಟರ್ ನೀಡತಕ್ಕಂಥ ಔಷಧಿಯ ಜೊತೆ ಜೊತೆಗೆ ಸ್ವಲ್ಪ ಅರ್ಜೆಂಟ್ ಅಂತ ನಾವೇನ್ ಹೇಳ್ತೀವಿ ಅದ್ರ ಫಲಿತಾಂಶವನ್ನು ಉತ್ತಮ ಪಡಿಸಲಿಕ್ಕೆ ನಾವು ಮನೆ ಮದ್ದುಗಳನ್ನ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಅಲ್ಲ, ನಿಮಗೆ ಈ ಕ್ಷೇತ್ರದಲ್ಲಿ ಆಸಕ್ತಿ ಬರಕ್ಕೆ ಏನ್ ಕಾರಣ ಅಂತ ಕೇಳಿದೆ. ಅದು ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ನನಗೆ ಕೆಲವು ರೈತರು, ಈಗ ಬಸವರಾಜ್ ಸಂತೇಶಿವರ ಅವರ ಹೆಸರನ್ನ ನೀವು ಕೇಳಿರಬಹುದು, ಅವರ ಒಡನಾಟ ನನಗೆ ಕಳೆದ 15 ವರ್ಷಗಳಿಂದ ಇದೆ. ಅವರು ತಮ್ಮ ಜಾನುವಾರುಗಳಿಗೆ ಏನು ಮನೆ ಮದ್ದುಗಳನ್ನು ಮಾಡ್ತಿದ್ರು ಅದನ್ನೆಲ್ಲ ಕೂಡ ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ರು. ಇದು ಒಂದು, ಜೊತೆಗೆ ನಾನು ಬೈಫ್ ಸಂಸ್ಥೆಯ ಒಡನಾಟವನ್ನ ಸುಮಾರು 2002 ಇಸವಿಯಿಂದ ನನಗೆ ಬೈಫ್ ಸಂಸ್ಥೆ ಜೊತೆ ಒಡನಾಟ ಇದೆ. ಆ ಸಂಸ್ಥೆಯವರು ಪ್ರಕಟಿಸಿರ್ತಕ್ಕಂಥ ಮೂಲಿಕಾ ಪಶುವೈದ್ಯ ಮತ್ತಿತರ ಪುಸ್ತಕಗಳನ್ನು ನಾನು ಓದ್ಕೊಂಡಿದ್ದೀನಿ, ಹಾಗಾಗಿ ನನಗೆ ಇದರಲ್ಲಿ ಒಂದು ಸ್ವಲ್ಪ ಆಸಕ್ತಿ ಬೆಳೀತು ಅಂತ ಹೇಳ್ಬಹುದು. ಹೇಳಿ ಸರ್, ಈಗ ಯಾವ್ಯಾವುದಕ್ಕೆ ಏನೇನು ಮಾಡಬಹುದು? ಈಗ ನಾವು ಹೊಟ್ಟೆ ಉಬ್ಬರ ಅಂತಕ್ಕಂಥ ವೆಟರ್ನರಿ ಎಮರ್ಜೆನ್ಸಿ ಅಥವಾ ಪಶುವೈದ್ಯಕೀಯ ತುರ್ತು ಪರಿಸ್ಥಿತಿಯಿಂದ ಶುರು ಮಾಡ್ಕೊಳ್ಳೋಣ. ಈ ಹೊಟ್ಟೆ ಉಬ್ಬರ ಹೇಗೆ ಬರುತ್ತಪ್ಪ ಅಂತಂದ್ರೆ, ಏಕಾಏಕಿ ಆಹಾರದಲ್ಲಿ ಬದಲಾವಣೆ ಆದಾಗ ನೋಡಿ, ಹಸಿರು ಮೇವು ಈ ಬೇಸಿಗೆ ದಿನಗಳಲ್ಲಿ ಕಡಿಮೆನೇ ಇರುತ್ತೆ. ಕೆಲವೊಬ್ರು ಏನಾದರೂ ಈ ಒಂದು ನೀರಾವರಿಯಲ್ಲಿ ಹಸಿರು ಮೇವನ್ನು ಬೆಳ್ಕೊಂಡಿರ್ತಾರೆ, ಸಡನ್ ಆಗಿ ಜಾನುವಾರುವನ್ನು ಹಸಿರು ಮೇವು ಮೇಲಕ್ಕೆ ಬಿಟ್ಬಿಡ್ತಾರೆ, ರಾಶಿಗಟ್ಟಲೆ ಹಸಿರು ಮೇವನ್ನು ತಿಂದಾಗ ಅದರ ಹೊಟ್ಟೆನಲ್ಲಿ ಅದು ಗ್ಯಾಸ್ ಆಗಿ ಕನ್ವರ್ಟ್ ಆಗಿ ಹೊಟ್ಟೆ ಉಬ್ಬರ ಆಗ್ಬಹುದು. ಅಥವಾ ಬೇರೆ ಆಹಾರಗಳು ಸಡನ್ ಆಗಿ ಚೇಂಜ್ ಆದಂತಹ ಸಂದರ್ಭದಲ್ಲಿ, ಕೆಲವೊಮ್ಮೆ ವಿಷಪೂರಿತವಾದ ಸಸ್ಯಗಳನ್ನು ಸೇವಿಸಿದಂತಹ ಸಂದರ್ಭದಲ್ಲಿ ಕೂಡ ಹೊಟ್ಟೆ ಉಬ್ಬರ ಆಗ್ತದೆ. ಈ ಹೊಟ್ಟೆ ಉಬ್ಬರದಲ್ಲಿ ಎರಡು ವಿಧಗಳು, ಒಂದು ಬರೀ ಅನಿಲ ಅಷ್ಟೇ ಹೊಟ್ಟೆನಲ್ಲಿ ತುಂಬಿರತಕ್ಕಂಥದ್ದು, ಇನ್ನೊಂದು ಅನಿಲದ ಜೊತೆಗೆ ಕೆಲವೊಂದು ರೀತಿಯ ನೊರೆ ಕೂಡ ಹೊಟ್ಟೆನಲ್ಲಿ ತುಂಬಿಕೊಳ್ಳೋದು. ಇದರಲ್ಲಿ ಬರೀ ಅನಿಲ ಅಷ್ಟೇ ತುಂಬಿಕೊಂಡಿದ್ರೆ ಅದನ್ನ ನಾವು ಮ್ಯಾನೇಜ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ಅದನ್ನ ಜೊತೆಗೆ ನಾನು ಮೊದಲೇ ಹೇಳಿದೆ, ಅದು ತುರ್ತು ಪರಿಸ್ಥಿತಿ ಅಂದ್ಬಿಟ್ಟು. ಹೇಗೆ ತುರ್ತು ಪರಿಸ್ಥಿತಿ ಅಂತಂದ್ರೆ, ಹೊಟ್ಟೆನಲ್ಲಿ ಆ ಅನಿಲದ ಪ್ರಮಾಣ ಜಾಸ್ತಿ ಆಗ್ತಾನೇ ಹೋಗುತ್ತೆ, ಜಾಸ್ತಿ ಆಗ್ತಾ ಆಗ್ತಾ ಒಪ್ಪೆಯ ಮೇಲೆ ಒತ್ತಡ ಬಿದ್ದುಬಿಟ್ಟು ಜಾನುವಾರು ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೆ ಉಸಿರು ತಿರುಗಿಸ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟು ಅದು ಸತ್ತೋಗ್ತಕ್ಕಂಥ ಸಂದರ್ಭ ಬಹಳ ಇರುತ್ತೆ. ಅಂದ್ರೆ ನೀವು ಹೊಟ್ಟೆ ಉಬ್ಬರವನ್ನ ಗಮನಿಸಿದ ಅರ್ಧ ಗಂಟೆ ಒಳಗಡೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಲೇಬೇಕಾಗ್ತದೆ. ಹಾಗಾಗಿ ಇದಕ್ಕೆ ಕೆಲವೊಂದು ಫಸ್ಟ್ ಏಡ್ ಅಥವಾ ಪ್ರಥಮ ಚಿಕಿತ್ಸೆ ಮತ್ತು ಮನೆ ಮದ್ದುಗಳನ್ನು ನಾವು ಪ್ರಯೋಗ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ನೀವು ಕರೆದ ತಕ್ಷಣ ಅರ್ಧ ಗಂಟೆ ಒಳಗೆ ಡಾಕ್ಟರ್ ಬರೋದು ಇವಾಗಿನ ಈ ಕೊರೋನಾ ವೈರಸ್ ಲಾಕ್ಔಟ್ ಸಂದರ್ಭದಲ್ಲಂತೂ ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಈಗ ನೋಡೋಣ ಏನೇನು ಮನೆ ಮದ್ದನ್ನ ಮಾಡಬಹುದು ಈ ಹೊಟ್ಟೆ ಉಬ್ಬರಕ್ಕೆ ಅಂದ್ಬಿಟ್ಟು. ಮೂಲಂಗಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಇವಾಗ ತರಕಾರಿ ರೇಟ್ ಕೂಡ ಸಾಕಷ್ಟು ಕಮ್ಮಿ ಇದೆ. ಮೂಲಂಗಿಯನ್ನ ಒಂದು 2-3 ಕೆಜಿಯಷ್ಟು ತಗೊಂಡ್ಬಿಟ್ಟು ಚೆನ್ನಾಗಿ ಜಜ್ಜಿ ನೇರವಾಗಿ ದನಗಳ ದವಡೆಗೆ ಇಟ್ಟು ತಿನ್ನಿಸೋದ್ರಿಂದ ಅದರ ಹೊಟ್ಟೆನಲ್ಲಿರ್ತಕ್ಕಂಥ ಅನಿಲದ ಪ್ರಮಾಣ ನಿಧಾನವಾಗಿ ಇಳಿತಾ ಬರ್ತದೆ. ನಿಮ್ಮ ಹತ್ರ ಮೂಲಂಗಿ ಇಲ್ಲ ಅಂತಂದ್ರೆ ಬದನೆಕಾಯಿ ಕೂಡ ಇವಾಗಿನ ಕಾಲದಲ್ಲಿ ಸಾಕಷ್ಟು ಸಿಗ್ತಾ ಇದೆ. ಈ ದಪ್ಪ ಬದನೆಕಾಯಿ ಏನ್ ಬರುತ್ತೆ, ಆ ಒಂದು ದಪ್ಪ ಬದನೆಕಾಯಿನ ತಗೊಂಡು ಅದನ್ನ ಒಂದು 200 ಮಿಲಿ ಅಥವಾ 1/4 ಲೀಟರ್ ಕೊಬ್ಬರಿ ಎಣ್ಣೆನಲ್ಲಿ ಚೆನ್ನಾಗಿ ಅರ್ಕೊಂಡ್ಬಿಟ್ಟು ಅದನ್ನ ನೇರವಾಗಿ ರಾಸಿಗೆ ಕುಡಿಸಬೇಕು. ಈ ಕುಡಿಸೋದ್ರಿಂದ ಕೂಡ ಅನಿಲದ ಪ್ರಮಾಣ ಸ್ವಲ್ಪ ಇಳಿಕೆ ಆಗುತ್ತೆ. ಇದ್ರ ಜೊತೆಗೆ ಒಂದು 10 ಗ್ರಾಂನಷ್ಟು ಬಜೆ, ಒಂದು 10 ಗ್ರಾಂ ಶುಂಠಿ, ಒಂದು 10-15 ಕಾಳುಮೆಣಸು, ಒಂದು 50 ಗ್ರಾಂ ಸಾಸಿವೆ. ಈ 4 ಅಂಶಗಳನ್ನ, ಬಜೆ, ಶುಂಠಿ, ಕಾಳುಮೆಣಸು, ಸಾಸಿವೆ, ಇದನ್ನು ಕೂಡ ಒಂದು 1/4 ಲೀಟರ್ ಹರಳೆಣ್ಣೆಯಲ್ಲಿ ಚೆನ್ನಾಗಿ ಅರ್ದುಬಿಟ್ಟು ಕಲಸ್ಕೊಂಡು ಅದನ್ನು ಕೂಡ ಕೊಡಿಸಬಹುದು. ಸ್ನೇಹಿತರೆ, ನಾನು ಮೊದಲೇ ಹೇಳಿದೆ, ಈ ಹೊಟ್ಟೆ ಉಬ್ರ ಅಂತಕ್ಕಂಥದ್ದು ಒಂದು ತುರ್ತು ಪರಿಸ್ಥಿತಿ ಅನ್ಬಿಟ್ಟು ಆದಷ್ಟು ಬೇಗ ನಾವು ಅದಕ್ಕೆ ಚಿಕಿತ್ಸೆ ಕೊಡಬೇಕು, ಡಾಕ್ಟರ್ನ ಕರೀಲೇಬೇಕಾಗ್ತದೆ. ನೀವು ಇದಕ್ಕೆ ಏನ್ ಮಾಡಿದ್ರೆ ಅದು ಕೇವಲ ಪ್ರಥಮ ಚಿಕಿತ್ಸೆ ಅಥವಾ ಮನೆ ಮದ್ದು. ಡಾಕ್ಟರ್ ಬರೋವರೆಗೂ ಕೂಡ ಈ ಮನೆ ಮದ್ದನ್ನ ಪ್ರಯೋಗ ಮಾಡಿಬಿಟ್ಟು ನೀವೇನ್ ಮಾಡಬೇಕು, ಜಾನುವಾರನ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡಬಾರ್ದು, ಅದನ್ನ ನಿಧಾನವಾಗಿ ಓಡಾಡಿಸ್ತಾ ಇರಬೇಕು. ಒಂದು ಕಡ್ಡಿಯನ್ನು ಮತ್ತೊಂದನ್ನು ಅದರ ದೌಡೆಗೆ ಕೊಟ್ಬಿಟ್ಟು ಅದು ಅಂದ್ರೆ ಆ ಗ್ಯಾಸ್ ಏನು ಹೊಟ್ಟೆನಲ್ಲಿದೆ ಅದು ಹೊರಗಡೆ ಹಾಕ್ಲಿಕ್ಕೆ ನೀವು ಕೂಡ ಸಹಕಾರ ಕೊಡಬೇಕಾಗ್ತದೆ. ಆಗ ನೀವು ಸುಲಭವಾಗಿ ಹೊಟ್ಟೆ ಉಬ್ಬರವನ್ನು ನೀವು ನಿಯಂತ್ರಣ ಮಾಡಬಹುದು. ಇನ್ನು ಒಂದು ಬಹುಶಃ ನಿಮ್ಮೆಲ್ರಿಗೂ ಸಾಮಾನ್ಯವಾಗಿ ಕಾಡ್ತಕ್ಕಂತ ಒಂದು ತಲೆನೋವು ಅಂತಂದ್ರೆ ನಿಮ್ಮ ಜಾನುವಾರುಗಳಲ್ಲಿ ಮೇವು ತಿನ್ನಲಿಕ್ಕೆ ಉಂಟಾಗ್ತಕ್ಕಂತ ನಿರಾಸಕ್ತಿ, ಅಳುಕ್ ಮೇವು ಅಂತ ಸಾಮಾನ್ಯವಾಗಿ ನೀವು ಕರಿತೀರಿ. ಪಶುವೈದ್ಯ ಆಸ್ಪತ್ರೆಗಳಿಗೆ ಬರ್ತಕ್ಕಂತ ಬಹುತೇಕ ರೋಗಿಗಳಲ್ಲಿ ಇದರದ್ದೇ ಸಿಂಹಪಾಲು ಅಂತ ಹೇಳ್ಬಹುದು. 3/2 ಜಾನುವಾರುಗಳು ಅಳುಕ್ ಮೇವು ಅನ್ನೋ ಸಮಸ್ಯೆಯನ್ನೇ ಹೊತ್ಕೊಂಡು ಬಂದಿರ್ತವೆ. ಸೊ ಇವತ್ತಿನ ದಿನಗಳಲ್ಲಿ ಆಸ್ಪತ್ರೆ ಬಹುಶಃ ಬೆಳಗ್ಗೆ 12 ಗಂಟೆವರೆಗೆ ಅಥವಾ 1 ಗಂಟೆವರೆಗೆ ಇದ್ಬಿಟ್ಟು ಡಾಕ್ಟರ್ ಬಾಗಿಲಾಕೊಂಡು ಹೋಗ್ಬಹುದು, ಅಥವಾ ನಿಮ್ಮೂರಲ್ಲಿ ಆಸ್ಪತ್ರೆನೇ ಇಲ್ಲದೆ ಇರಬಹುದು. ಇಂಥ ಸಂದರ್ಭದಲ್ಲಿ ಅಳುಕ್ ಮೇವಿದ್ದಾಗ ಅಂದ್ರೆ ಮೇವು ತಿನ್ಲಿಕ್ಕೆ ನಿಮ್ಮ ರಾಸುಗಳು ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾಗ ಏನ್ ಚಿಕಿತ್ಸೆ ಮಾಡಬಹುದು ಅಂತ ಹೇಳ್ಬಿಟ್ಟು ನೋಡಿ, ಈ ಮೇವು ತಿಂದೆ ಇರೋದಕ್ಕೆ ಅಥವಾ ಮೇವು ಬಿಡ್ಲಿಕ್ಕೆ ಹಲವಾರು ಕಾರಣಗಳಿದಾವೆ. ಒಂದೊಮ್ಮೆ ಜ್ವರ ಬಂದು ಏನಾದರೂ ಸೋಂಕು ರೋಗ ತಗಲ್ಕೊಂಡಿದ್ದಾಗಲೂ ಮೇವನ್ನ ಬಿಟ್ಬಿಡ್ತವೆ. ಹಾಗೇನೆ ಅಜೀರ್ಣ ಆದಾಗ ನೀವು ಸಡನ್ ಆಗಿ, ಜೊತೆಗೆ ಈ ಬೇಸಿಗೆ ಕಾಲ ನಿಮಗೆ ಗೊತ್ತೇ ಇದೆ, ಜಾನುವಾರಿಗೆ ಬೇಕಾದಂತ ಹಸಿರು ಮೇವು ಎಲ್ಲವನ್ನ ಕೊಡ್ಲಿಕ್ಕೆ ನಿಮಗೆ ಕಷ್ಟ ಆಗ್ತದೆ, ಆಹಾರದಲ್ಲಿ ಬದಲಾವಣೆಗಳು ಸರ್ವೇ ಸಾಮಾನ್ಯ, ಈ ರೀತಿ ಬದಲಾವಣೆ ಆದಾಗ ಅದು ಮೇವು ಬಿಡಬಹುದು. ಜಂತು ಹುಳುಗಳ ಕಾಟ ಜಾಸ್ತಿ ಇದ್ದಾಗ ಎರಡು ರೀತಿನೂ ಆಗ್ಬಹುದು. ಹೊಟ್ಟೆನಲ್ಲಿ ಜಂತು ಹುಳುಗಳ ಇದ್ದಾಗ ಕೆಲವೊಂದು ಜಾನುವಾರುಗಳು ತುಂಬಾನೇ ಮೇವು ತಿನ್ಬಹುದು, ಅಥವಾ ಇನ್ನು ಕೆಲವು ಜಾನುವಾರುಗಳು ಮೇವು ಬಿಡುವಂತ ಸಂದರ್ಭಗಳು ಕೂಡ ಇದೆ. ಜೊತೆಗೆ ಯಕೃತ್ತು, ಲಿವರ್ ಅಂತ ಏನ್ ಹೇಳ್ತೀವಿ, ಈರಿ ಅಂತ ಕೆಲವರು ಕರೀತಾರೆ, ಆ ಈರಿನಲ್ಲಿ ಏನಾದರೂ ತೊಂದರೆ ಇದ್ರೂ ಕೂಡ ಜಾನುವಾರುಗಳು ಮೇವು ಬಿಡ್ತವೆ. ಆಮೇಲೆ ಜ್ವರ ಇತ್ತು ಜೊತೆಗೆ ಮೇವು ಬಿಟ್ಟಿದೆ ಅಂದ್ರೆ ತಕ್ಷಣ ನೀವು ಡಾಕ್ಟರ್ನ ಕರೆಸಲೇಬೇಕಾಗ್ತದೆ, ಪಶುವೈದ್ಯರ ಮೊರೆ ಹೋಗ್ಲೇಬೇಕು. ಜ್ವರ ಇಲ್ಲ, ಮೇವನ್ನೇನು ಸಂಪೂರ್ಣವಾಗಿ ನಿಲ್ಲಿಸಿಲ್ಲ, ಆದ್ರೆ ಒಂದು 50% ಕಮ್ಮಿ ಮಾಡಿದೆ ಅಥವಾ ಅರ್ಧ ಭಾಗ ಕಮ್ಮಿ ಮಾಡಿದೆ ಅಂತಕ್ಕಂಥ ಪರಿಸ್ಥಿತಿ ಇದ್ದಾಗ ಕೆಲವು ಮನೆ ಮದ್ದುಗಳನ್ನು ನೀವು ಪ್ರಯೋಗ ಮಾಡಬಹುದು. ಉದಾಹರಣೆಗೆ ಹೇಳೋದಾದ್ರೆ ಶಿವನೇ ಮರ ಗೊತ್ತಿದೆ ನಿಮ್ಮೆಲ್ರಿಗೂ. ಈ ಶಿವನೇ ಮರದ ಸೊಪ್ಪನ್ನ ಒಂದು 300 ಗ್ರಾಂನಷ್ಟು ಅಂದ್ರೆ ಒಂದು 2 ಬೊಗಸೆಯಷ್ಟು ಶಿವನೇ ಮರದ ಸೊಪ್ಪು ತಗೊಳ್ಳಿ. ಒಂದು ಅರಿಶಿಣದ ಪುಡಿಯನ್ನ ಒಂದು 50 ಗ್ರಾಂ ತಗೊಳ್ಳಿ. ಕಾಳುಮೆಣಸು ಒಂದು 25-50 ಕಾಳುಮೆಣಸನ್ನು ತಗೊಳ್ಳಿ. ಈ ಮೂರನ್ನು, ಶಿವನೇ ಮರದ ಸೊಪ್ಪು, ಅರಿಶಿಣ ಹಾಗೂ ಕಾಳುಮೆಣಸು, ಇದಿಷ್ಟನ್ನು 2 ಲೀಟರ್ ಮಜ್ಜಿಗೆಯಲ್ಲಿ ಚೆನ್ನಾಗಿ ಅರ್ದುಬಿಟ್ಟು ಇದನ್ನ ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಒಂದು 2 ದಿವಸ ಕುಡಿಸಿದ್ರೆ ಅದು ನಿಧಾನವಾಗಿ ಆಹಾರವನ್ನು ತಿನ್ನೋದನ್ನ ಚೇತರಿಸಿಕೊಳ್ಳುತ್ತೆ. ಇನ್ನೊಂದು ಮನೆ ಮದ್ದು ಮಾಡಬಹುದು ಅಂತಂದ್ರೆ ಆಡಸೋಗೆ ಸೊಪ್ಪು ಅಂತ ಹೇಳ್ತಾರೆ, ಅಥವಾ ಆಡು ಮುಟ್ಟದ ಸೊಪ್ಪು ಅಂತ ಹೇಳ್ಬಿಟ್ಟು, ಒಂದು ಹಿಡಿಯಷ್ಟು ಆಡಸೋಗೆ ಸೊಪ್ಪು ತಗೊಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ ತಗೊಳ್ಳಿ. ಉಮ್ಮತ್ತಿನ ಸೊಪ್ಪು ನಿಮಗೆ ಗೊತ್ತಿರಬಹುದು, ದತೂರ ಗಿಡ ಅಂತ ಹೇಳ್ತಾರೆ, ಈ ಮುಳ್ಳು ಮುಳ್ಳು ಕಾಯಿ ಇರುತ್ತಲ್ಲ ಆ ಕಾಯಿನ ಗಿಡ, ಉಮ್ಮತ್ತಿನ ಸೊಪ್ಪು ಒಂದು ಹಿಡಿ ತಗೊಳ್ಳಿ. ಬಿಲ್ ಪತ್ರೆ ಒಂದು ಹಿಡಿ ತಗೊಳ್ಳಿ. ಬುಗ್ರಿ ಮರ ಇದ್ರೆ ಬುಗ್ರಿ ಮರದ ಸೊಪ್ಪು ತಗೊಳ್ಳಿ. ಇದ್ರ ಜೊತೆಗೆ ಆಡುಮುಟ್ಟದ ಸೊಪ್ಪು, 1 ಗಡ್ಡೆ ಬೆಳ್ಳುಳ್ಳಿ, 1 ಹಿಡಿ ಉಮ್ಮತ್ತಿನ ಸೊಪ್ಪು, 1 ಹಿಡಿ ಬಿಲ್ವ ಪತ್ರೆ, 1 ಹಿಡಿ ಬುಗ್ರಿ ಮರದ ಸೊಪ್ಪು. ಇದ್ರ ಜೊತೆಗೆ ಒಂದು 10-15 ಕಾಳುಮೆಣಸು, 2 ಚಮಚ ಸಾಸಿವೆ, ಇದೆಲ್ಲವನ್ನು ಚೆನ್ನಾಗಿ ಕುಟ್ಟಿ ಅಥವಾ ಒಳಕಲ್ಲಲ್ಲಿ ರುಬ್ಬು ಬಿಟ್ಟು ಚಟ್ನಿ ತರ ತಯಾರು ಮಾಡ್ಕೊಳ್ಳಿ. ಈ ಚಟ್ನಿಯನ್ನ ಉಂಡೆ ಮಾಡಿಬಿಟ್ಟು ಬೆಳಗ್ಗೆ ಒಂದು ಉಂಡೆ, ಸಾಯಂಕಾಲ ಒಂದು ಉಂಡೆ, ಒಂದು 3 ದಿವಸಗಳ ಕಾಲ ಕೊಟ್ಟರು ಕೂಡ ಅದು ಮೇವು ತಿಂತಕ್ಕಂತ ಒಂದು ಸಾಮರ್ಥ್ಯ ವೃದ್ಧಿ ಆಗ್ತದೆ. ಇದರಲ್ಲಿ ನಾನು ಹೇಳ್ತಂತ ಎಲ್ಲಾ ಸೊಪ್ಪುಗಳು ನಿಮಗೆ ಸಿಗದೇ ಇರಬಹುದು, ಯಾವ್ಯಾವ ಸೊಪ್ಪು ಸಿಗುತ್ತೋ ಅದನ್ನ ಉಪಯೋಗಿಸಿಕೊಂಡು ಜೊತೆಗೆ ಕಾಳುಮೆಣಸು ಇವೆಲ್ಲವನ್ನು ಕೂಡ ಉಪಯೋಗಿಸಿಕೊಂಡು ನೀವು ಔಷಧಿಯನ್ನು ತಯಾರು ಮಾಡಬಹುದು. ಅಲ್ಲ, ಎಲ್ಲವನ್ನು ಹಸಿ ಸೊಪ್ಪನ್ನ ಬಳಸಬೇಕು. ಹೌದೌದು, ಹಸಿ ಸೊಪ್ಪು ತಂದು ಒಣಗಿಸಿಟ್ಕೊಂಡು ಪುಡಿ ಮಾಡಿ ಆ ತರದನ್ನು ಬಳಕೆ ಮಾಡಿದ್ರೆ ಅಷ್ಟೊಂದು ಕೆಲಸ ಮಾಡಲ್ವ? ಅಷ್ಟು ನಮಗೆ ಇರ್ತಕ್ಕಂತ ಮಾಹಿತಿಯ ಪ್ರಕಾರ ಒಣಗಿಸಿದ ಪುಡಿಗಳು ಅಷ್ಟು ಕೆಲಸ ಮಾಡಲ್ಲ. ಹಸಿ ಸೊಪ್ಪುಗಳನ್ನೇ ನಮ್ಮಲ್ಲಿರ್ತಕ್ಕಂಥ ಸಾಂಬಾರ ಪದಾರ್ಥಗಳು, ಏನು ಸಾಸಿವೆ, ಕಾಳುಮೆಣಸು, ಜೊತೆಗೆ ಚಕ್ಕೆ, ಮತ್ತೆ ಬಜೆ ಇವೆಲ್ಲವನ್ನ ಜಜ್ಜಿ ಉಂಡೆ ಮಾಡಿ ತಿನ್ನಿಸೋದ್ರಿಂದ ಅದರಲ್ಲಿ ಏನು ಆ ಒಂದು ಸ್ಟಮಕಿಕ್ಸ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರಿತೀವಿ ಅಂದ್ರೆ ಹೊಟ್ಟೆನಲ್ಲಿ ಇರತಕ್ಕಂತ ಆ ಶಕ್ತಿಯನ್ನ ಉದ್ದೀಪನಗೊಳಿಸತಕ್ಕಂತ ಸಾಮರ್ಥ್ಯವನ್ನ ಈ ಎಲ್ಲವೂ ಹೊಂದಿರ್ತವೆ. ಇದು ಯಾವ್ದು ಸಿಗ್ಲಿಲ್ಲಪ್ಪ ನನಗೆ ಈ ಸೊಪ್ಪುಗಳನ್ನೆಲ್ಲ ಹುಡ್ಕೊಂಡು ಹೋಗ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೋದಪ್ಪ, ಮನೆಯಲ್ಲೇ ಇರತಕ್ಕಂತ ಒಂದು 10 ಗ್ರಾಂ ಬಜೆ ತಗೊಳ್ಳಿ, ಜೊತೆಗೆ ಒಂದು 50 ಗ್ರಾಂ ಶುಂಠಿ, ಒಣ ಶುಂಠಿ ಅಥವಾ ಹಸಿ ಶುಂಠಿ ಯಾವ್ದಾದ್ರೂ ಓಕೆ, ಓಂ ಕಾಳು ಇದ್ದೇ ಇರುತ್ತೆ ಅದನ್ನೊಂದು 10-15 ಗ್ರಾಂ ತಗೊಳ್ಳಿ, ಒಂದು 10 ಕಾಳು ಕಾಳುಮೆಣಸು ತಗೊಳ್ಳಿ, ಒಂದು 50 ಗ್ರಾಂ ಬೆಲ್ಲ ತಗೊಳ್ಳಿ. ಈ 5 ಐಟಮ್ ಅಂತೂ ಇಲ್ಲದೆ ಇರೋ ಮನೆಗಳೇ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. 10 ಗ್ರಾಂ ಬಜೆ, 50 ಗ್ರಾಂ ಶುಂಠಿ, 10 ಗ್ರಾಂ ಓಂ ಕಾಳು, 10 ಮೆಣಸಿನಕಾಳು, ಮತ್ತೆ ಒಂದು 50 ಗ್ರಾಂ ಬೆಲ್ಲ. ಇದಿಷ್ಟನ್ನು ಕೂಡ ನಾವು ಚೆನ್ನಾಗಿ ಜಜ್ ಬಿಟ್ಟು ಉಂಡೆ ಮಾಡಿ ಬೆಳಿಗ್ಗೆ ಒಂದು ಉಂಡೆ, ಸಾಯಂಕಾಲ ಒಂದು ಉಂಡೆ, ಇದನ್ನು ಒಂದು 3 ದಿವಸ ಕೊಟ್ಟರು ಕೂಡ ನಾವು ಈ ಒಂದು ಅಜೀರ್ಣವನ್ನ ಕಮ್ಮಿ ಮಾಡಬಹುದು. ಹಾಗೇನೆ ಜಾನುವಾರುಗಳಿಗೆ ಬೇದಿಯಾಗ್ತಕ್ಕಂಥದ್ದು ಕೂಡ ಒಂದು ಸರ್ವೇ ಸಾಮಾನ್ಯವಾದ ಸಮಸ್ಯೆ. ಈ ಬೇದಿಯಾದಾಗ ಏನ್ ಮಾಡಬಹುದು ಅಂದ್ಬಿಟ್ಟು, ಈ ಬೇದಿ ಯಾಕಪ್ಪ ಆಗುತ್ತೆ ಅಂದ್ರೆ, ಒಂದು ಅಜೀರ್ಣದಿಂದನೂ ಬೇರೆ ಆಗ್ಬಹುದು. ಆಹಾರ ಕೊಟ್ಟಂತ ಆಹಾರ ಸರಿಯಾಗಿ ಡೈಜೆಷನ್ ಆಗಿಲ್ಲ, ಜೀರ್ಣ ಶಕ್ತಿ ಕಮ್ಮಿ ಆಗಿದೆ ಎಂದಾಗಲೂ ಕೂಡ ಬೇದಿ ಆಗ್ಬಹುದು. ಕಲುಷಿತ ನೀರು ಕೊಟ್ಟಾಗ ಅಥವಾ ಆಹಾರದಲ್ಲಿ ಏನಾದರೂ ವ್ಯತ್ಯಾಸ ಆದಾಗ, ಜಂತು ಹುಳುಗಳ ಬಾಧೆ ಇದ್ದಾಗ, ಜೊತೆಗೆ ಏನು ಜೀರ್ಣಾಂಗ ವ್ಯೂಹ ಇರುತ್ತೆ ಜಠರ ಅಥವಾ ಕರುಳುಗಳ ಸೋಂಕಿನಿಂದ ಕೂಡ ನಮಗೆ ಬೇದಿ ಉಂಟಾಗಬಹುದು, ಅಥವಾ ಜಾನುವಾರುಗಳಿಗೂ ಬೇದಿ ಆಗ್ಬಹುದು. ಈ ಸಂದರ್ಭದಲ್ಲಿ ನಾವು ಒಂದು ವಿಚಾರವನ್ನ ನೆನ್ಪಿಟ್ಕೋಬೇಕು, ಬೇದಿನೂ ಉಂಟಾಗ್ತಾ ಇದೆ, ಹಸುಗೆ ಜ್ವರ ಇದೆ, ಮೇವನ್ನ ಸಂಪೂರ್ಣವಾಗಿ ಬಿಟ್ಟಿದೆ ಅಂದ್ರೆ ಅದು ಕೂಡ ಒಂದು ತುರ್ತು ಪರಿಸ್ಥಿತಿ, ತಕ್ಷಣ ನಾವು ಪಶುವೈದ್ಯರ ಮೊರೆ ಹೋಗ್ಲೇಬೇಕಾಗ್ತದೆ. ಇಲ್ಲಪ್ಪ ಸ್ವಲ್ಪ ಏನು ನಮ್ ಆಗ್ತಕ್ಕಂಥ ಸಗಣಿ ನೀರ್ ನೀರಾಗಿದೆ, ಮೇವೇನೋ ಚೆನ್ನಾಗಿ ತಿಂತಾ ಇದೆ, ಹಸು ಗೆಲುವಾಗೇ ಇದೆ, ಬಟ್ ಬೇದಿನ ನಾವು ಕಂಟ್ರೋಲ್ ಮಾಡಬೇಕು ಅಂದ್ರೆ ಅದಕ್ಕೆ ಕೆಲವು ಮನೆ ಮದ್ದುಗಳನ್ನು ನಾನು ಹೇಳ್ತೀನಿ, ಅದನ್ನ ನೀವು ಖಂಡಿತ ಪ್ರಯೋಗ ಮಾಡಬಹುದು. ಸಪೋಟ ಗಿಡಗಳು ಇವಾಗ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಊರುಗಳಲ್ಲೂ ಇದೆ. ಸಪೋಟ ಕೃಷಿಯನ್ನ ಕೂಡ ಮಾಡ್ತಕ್ಕಂಥ ರೈತರು ನಮ್ಮಲ್ಲಿ ಜಾಸ್ತಿ ಆಗಿದ್ದಾರೆ. ಏನ್ ಮಾಡ್ಬೋದಪ್ಪ ಅಂದ್ರೆ, ಒಂದು 3-4 ಹಸಿ ಸಪೋಟ ಕಾಯಿಗಳನ್ನ ತಗೊಂಡು ಅದನ್ನ ಚೆನ್ನಾಗಿ ಜಜ್ ಬಿಟ್ಟು 2 ಲೀಟರ್ ಮಜ್ಜಿಗೆನಲ್ಲಿ ಅರಿಬೇಕು. ಆ ರೀತಿ ಅರಿದ ಮೇಲೆ ಬೆಳಗ್ಗೆ 1 ಲೀಟರ್, ಸಾಯಂಕಾಲ 1 ಲೀಟರ್ ಒಂದು 3 ದಿವಸ ಕುಡಿಸಿದ್ರೆ ಬೇದಿ ಕಂಟ್ರೋಲ್ಗೆ ಬರುತ್ತೆ, ಸಗಣಿಯನ್ನ ನಾರ್ಮಲ್ ಆಗಿ ಗಟ್ಟಿಗೆ ಹಾಕ್ಲಿಕ್ಕೆ ಶುರು ಮಾಡ್ತವೆ. ಸಪೋಟ ಕಾಯಿ ಇಲ್ಲ, ನನ್ನ ಹತ್ರ ದಾಳಿಂಬೆ ಹಣ್ಣಿದೆ ಅಂತ ನೀವೇನಾದ್ರೂ ಹೇಳೋದಾದ್ರೆ ಅದು ಪರವಾಗಿಲ್ಲ, ದಾಳಿಂಬೆ ಹಣ್ಣುಗಳು ಕೂಡ ನಾವು ಬೇದಿಗೆ ಒಳ್ಳೆ ಔಷಧಿ ಮಾಡಬಹುದು. ದಾಳಿಂಬೆ ಹಣ್ಣನ್ನೇನು ನೀವು ದನಗಳಿಗೆ ಕೊಡೋದು ಬೇಡ, ಹಣ್ಣನ್ನ ನೀವೇ ತಿನ್ಕೊಳ್ಳಿ. ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನ, ಒಂದು 3 ದಾಳಿಂಬೆ ಹಣ್ಣಿನ ಸಿಪ್ಪೆ ತಗೊಳ್ಳಿ, ಅದಕ್ಕೆ ಪಪ್ಪಾ ಹಣ್ಣಿನ ಬೀಜ, ಒಂದು 20-30 ಪಪ್ಪಾ ಹಣ್ಣಿನ ಬೀಜ ಬೆರೆಸ್ಬಿಟ್ಟು ನೀರಲ್ಲಿ ಕಾಯಿಸಿ ಕಷಾಯ ತಯಾರು ಮಾಡಬೇಕು. ಬಹುಶಃ ಹಳ್ಳಿಗಾಡಿನವ್ರಿಗೆಲ್ಲ ಕಷಾಯ ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ. ನಾನೇನು ಹೀಗೆ ಹೇಳಿದೆ, 3 ದಾಳಿಂಬೆ ಹಣ್ಣಿನ ಸಿಪ್ಪೆ ಮತ್ತೆ ಒಂದು 20-30 ಪಪ್ಪಾ ಹಣ್ಣಿನ ಬೀಜ, ಇದನ್ನು ನೀವು 2 ಲೀಟರ್ ನೀರಲ್ಲಿ ಬೆರೆಸಿ ಕಾಯಿಸ್ಲಿಕ್ಕೆ ಶುರು ಮಾಡಿದ್ರೆ ಆ ನೀರಿನ ಪ್ರಮಾಣ 1/2 ಲೀಟರ್ ಬರಬೇಕು, ಅಲ್ಲಿವರೆಗೂ ಅದನ್ನು ಕುದಿಸ್ತಾ ಇರಬೇಕು. ಅದನ್ನು ನಾವು ಕಷಾಯ ಅಂತ ಹೇಳ್ತೀವಿ. ಈ ಕಷಾಯವನ್ನು ನಾವು ಬೆಳಗ್ಗೆ ಸಂಜೆ ಒಂದೊಂದು ಗೊಟ್ಟದಲ್ಲಿ ಎತ್ತಿಬಿಟ್ಟು ದನಗಳಿಗೆ ಒಂದು 2-3 ದಿವಸ ಹೀಗೆ ಮಾಡೋದ್ರಿಂದ ಕೂಡ ಬೇದಿಯನ್ನು ನಾವು ನಿಯಂತ್ರಣಕ್ಕೆ ತರಬಹುದು. ಅಜೀರ್ಣ ಆಯ್ತು, ಬೇದಿ ಆಯ್ತು, ಅದು ಬಿಟ್ಟರೆ ಸರ್ವೇ ಸಾಮಾನ್ಯವಾಗಿ ದನಗಳನ್ನ ಕಾಡ್ತಕ್ಕಂತ ಸಮಸ್ಯೆ ಅಂದ್ರೆ ಕೆಮ್ಮು. ವಿಶೇಷವಾಗಿ ಧೂಳು ಜಾಸ್ತಿ ಇರತಕ್ಕಂಥ ಪ್ರದೇಶಗಳಲ್ಲಿ ಧೂಳಿಗೆ ಜಾನುವಾರುಗಳು, ಒಂದು ಜಾನುವಾರುಗಳನ್ನ ನಾವು ಒಡ್ಡಿದಾಗ ಅವುಗಳಿಗೆ ಕೆಮ್ಮು ಬರತಕ್ಕಂತ ಸಂದರ್ಭಗಳು ಜಾಸ್ತಿ. ಜೊತೆಗೆ ಇವಾಗೇನು ನಾವು ಪಶು ಆಹಾರವನ್ನು ಕೊಡ್ತೀವಿ, ಆ ಪಶು ಆಹಾರದಲ್ಲಿ ಧೂಳಿದ್ರು ಕೂಡ ಕೆಮ್ಮು ಬರಬಹುದು. ಜೊತೆಗೆ ಒಂದೇ ಕೊಟ್ಟಿಗೆನಲ್ಲಿ ನಾವು ಸುಮಾರು ದನಗಳನ್ನ ಕಟ್ಟಿದಾಗ, ಅಂದ್ರೆ ಪ್ರತಿಯೊಂದು ದನಕ್ಕೆ ಅದರದ್ದೇ ಆದಂತ ಇಷ್ಟು ಜಾಗ ಬೇಕು ಅಂತಿರುತ್ತೆ. ನಾವು 10 ದನಗಳನ್ನ ಕಟ್ಟುವಂತ ಜಾಗದಲ್ಲಿ 20 ದನಗಳನ್ನ ಕಟ್ಟಿದ್ರೆ ನಿಜವಾಗ್ಲೂ ಅವಕ್ಕೆ ಒಂದಕ್ಕೊಂದು ಒತ್ತಡ ಉಂಟಾಗಿ ಅವಕ್ಕೆ ಕೆಮ್ಮು ಬರಬಹುದು. ಅಂತ ಸಂದರ್ಭದಲ್ಲಿ ಏನು ಮನೆ ಮದ್ದು ಮಾಡಬಹುದು ಅಂತ ಹೇಳ್ಬಿಟ್ಟು, ಕೆಮ್ಮು ವಿಪರೀತ ಇತ್ತು ಅಂತ ಇಟ್ಕೊಂಡ್ರೆ, ಕಂಟ್ರೋಲ್ಗೆ ಬರ್ತಾ ಇಲ್ಲಪ್ಪ ಕೆಮ್ಮು, ಡಾಕ್ಟರ್ಗೆ ಫೋನ್ ಮಾಡಿದೀನಿ ಡಾಕ್ಟರ್ ಕೂಡ ಬರ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇತ್ತಂದ್ರೆ ಏನ್ ಮಾಡಬಹುದು? ನೀಲಗಿರಿ ಎಣ್ಣೆ ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲಿರುತ್ತೆ. ದನಗಳ ಮೂಗಿನ ಹೊರಳೆಗೆ ಒಂದು 5-6 ಹನಿ ನೀಲಗಿರಿ ಎಣ್ಣೆಯನ್ನ ಬಿಟ್ರೆ ನಿಧಾನವಾಗಿ ಆ ಕೆಮ್ಮು ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ. ಅವಾಗ ನಾನು ಒಂದೆರಡು ಮನೆ ಮದ್ದುಗಳನ್ನು ಹೇಳ್ತೀನಿ, ಅದನ್ನ ಪ್ರಯೋಗ ಮಾಡಿ ನಂತರ ಡಾಕ್ಟರ್ ಬರೋವರೆಗೂ ಕಾಯ್ಬೇಕಾಗುತ್ತೆ. ಮೊದಲನೇದಾಗಿ ವೀಳ್ಯದೆಲೆ ನಿಮ್ಮ ಮನೆಯಲ್ಲಿ ಖಂಡಿತ ಇರುತ್ತೆ. ಒಂದು 4 ವೀಳ್ಯದೆಲೆ ತಗೊಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ ತಗೊಳ್ಳಿ, 1 ಗಡ್ಡೆ ಈರುಳ್ಳಿ ತಗೊಳ್ಳಿ. ಲೋಳೆಸರ ಅಂತೂ ಇವತ್ತು ಮನೆ ಮನೆಗಳಲ್ಲೂ ಇರುತ್ತೆ, ಆ ಲೋಳೆಸರದ್ದು 1 ಪಟ್ಟೆ ತಗೊಳ್ಳಿ. ಅಮೃತ ಬಳ್ಳಿ ಎಲೆ ಸಿಕ್ಕಿದ್ರೆ ಒಂದು 20 ಎಲೆ ತಗೊಳ್ಳಿ. ಕಾಳುಮೆಣಸು 1/10, ಕರ್ಪೂರ 2 ಕರ್ಪೂರ ತಗೊಂಡು ಪುಡಿ ಮಾಡಿಟ್ಕೊಳ್ಳಿ. ಇದಿಷ್ಟನ್ನು 1/4 ಲೀಟರ್ ನೀರಲ್ಲಿ ಚೆನ್ನಾಗಿ ಅರೆದುಬಿಟ್ಟು ಬೆಳಗ್ಗೆ ಸಾಯಂಕಾಲ ಒಂದು 3 ದಿನ ಕುಡಿಸ್ಬೇಕಾಗ್ತದೆ. ವೀಳ್ಯದೆಲೆ, ಬೆಳ್ಳುಳ್ಳಿ, ಈರುಳ್ಳಿ, ಲೋಳೆಸರ, ಅಮೃತ ಬಳ್ಳಿ ಎಲೆ, ಕಾಳುಮೆಣಸು ಮತ್ತೆ ಕರ್ಪೂರದ ಪುಡಿ, ಇಷ್ಟು ಐಟಮ್ಸ್ ಅನ್ನ ಜಜ್ಜಿ ಬಿಟ್ಟು ಪುಡಿ ಮಾಡಿ ಒಂದು ಅರ್ಧ ಲೀಟರ್ ನೀರಲ್ಲಿ ಅರ್ಧ ಬಿಟ್ಟು ನಾವು ಕುಡಿಸೋದ್ರ ಮುಖಾಂತರ ಕೆಮ್ಮನ್ನ ನಿಯಂತ್ರಣಕ್ಕೆ ತರಬಹುದು ಸ್ನೇಹಿತರೆ. ಇಲ್ಲ ಇದು ತುಂಬಾ ಕಷ್ಟ ಆಗುತ್ತೆ, 7-8 ಐಟಮ್ಸ್ ಹೇಳಿದ್ರೆ ನಮಗೆ ಒಂದು ಸ್ವಲ್ಪ ಸುಲಭವಾಗಿರೋದು ಹೇಳಿ ಅಂತಂದ್ರೆ, ಆಳು ಮುಟ್ಟದ ಸೊಪ್ಪು ತಗೊಳ್ಳಿ, ಒಂದ್ 2 ಇಡಿ ಆಡ್ ಸೋಗೆ ಸೊಪ್ಪು ತಗೊಂಡ್ಬಿಟ್ಟು ತಾಳ್ಮೆಣಸನ್ನು ಒಂದ್ 15 ತಗೊಂಡು ಚೆನ್ನಾಗಿ ಜಜ್ಜಿಬಿಟ್ಟು ಇವೆರಡನ್ನ ಸೇರಿಸಿ ನೀರಲ್ಲಿ ಕಾಯಿಸಿ, 1 ಲೀಟರ್ ನೀರಲ್ಲಿ ಕಾಯಿಸಿಬಿಟ್ಟು ಕಷಾಯ ಮಾಡ್ಕೊಳ್ಳಿ. ಈ ಕಷಾಯವನ್ನ ಬೆಳಿಗ್ಗೆ ಒಂದ್ ಗೊಟ್ಟ, ಸಾಯಂಕಾಲ ಒಂದ್ ಗೊಟ್ಟ, ಒಂದ್ 2 ದಿವಸ ಎತ್ತಿದ್ರು ಕೂಡ ನಾವು ಕೆಮ್ಮನ್ನ ನಿಯಂತ್ರಣಕ್ಕೆ ತರಬಹುದು. ಇದಕ್ಕಿಂತ ಸುಲಭವಾಗಿ ಮಾಡಬಹುದಾದ ಔಷಧಿ ಅಂತಂದ್ರೆ ತುಳಸಿ ಸೊಪ್ಪು ಮತ್ತೆ ಕಾಮಕಸ್ತೂರಿ ಸೊಪ್ಪು, ಇವು ಜೊತೆಗೆ ಇವೆರಡೂ ಇದ್ರೆ ಓಕೆ. ಇವೆರಡರ ಜೊತೆಗೆ ಸ್ವಲ್ಪ ತಪ್ಸಿ ಮರದ ಸೊಪ್ಪು ಮತ್ತೆ ಈಶ್ವರಿ ಬಳ್ಳಿ ಸೊಪ್ಪು, ಇವನ್ನ ಸಮ ಪ್ರಮಾಣದಲ್ಲಿ ತಗೊಂಡ್ಬಿಟ್ಟು ನಾವು ಸ್ವಲ್ಪ ಬೆಳ್ಳುಳ್ಳಿ, ಕಾಳುಮೆಣಸು, ಪಚ್ಚಕರ್ಪೂರದ ಪುಡಿನ ಸೇರಿಸ್ಬಿಟ್ಟು ನಾವು ನೀರಲ್ಲಿ ಕುದಿಸಿ ಇದನ್ನು ಕೂಡ ಕಷಾಯ ಮಾಡಿ ಬೆಳಗ್ಗೆ ಒಂದ್ ಗೊಟ್ಟ, ಸಾಯಂಕಾಲ ಒಂದ್ ಗೊಟ್ಟ ಕುಡಿಸಿದ್ರು ಕೆಮ್ಮನ್ನ ನಾವು ನಿಯಂತ್ರಣಕ್ಕೆ ತರಬಹುದು ಸ್ನೇಹಿತರೆ. ಅಜೀರ್ಣ ಆಯ್ತು, ಬೇದಿ ಆಯ್ತು, ಕೆಮ್ಮಾಯ್ತು, ಹೊಟ್ಟೆ ಉಬ್ಬರದಂತ ತುರ್ತು ಪರಿಸ್ಥಿತಿ ಆಯ್ತು, ಇನ್ನು ಗಾಯಗಳು ಜಾಸ್ತಿ ಆದ್ರೆ ನಿಮ್ಮ ಜಾನುವಾರುಗಳಿಗೆ, ಜಾನುವಾರುಗಳಲ್ಲಿ ಗಾಯ ಆದಾಗ ನಮ್ಮ ಜನಗಳು ನಿರ್ಲಕ್ಷ್ಯ ಮಾಡೋದೇ ಜಾಸ್ತಿ. ಅದು ಆರಂಭದಲ್ಲಿ ನಾವು ಅದಕ್ಕೇನಾದ್ರೂ ಸಣ್ಣ ಪುಟ್ಟ ಚಿಕಿತ್ಸೆ ಮಾಡಿ ಆಯಿಂಟ್ಮೆಂಟ್ ಹಚ್ಚಿಕೊಂಡ್ರೆ ಸುಲಭವಾಗಿ ನಾವು ಅದನ್ನ ಪರಿಹಾರ ಕಂಡ್ಕೋಬಹುದು. ಆದ್ರೆ ನಾವು ಅದು ಹುಳ ಬಿದ್ದಾಗಲೇ ಅದನ್ನ ನೋಡ್ಕೊಳ್ಳೋದು, ವಿಶೇಷವಾಗಿ ಮಡ್ಲಿನಲ್ಲಿ ಗಾಯ ಆದಾಗ ಅಥವಾ ಕೆಚ್ಚಲಿನಲ್ಲಿ ಗಾಯ ಆದಾಗ ಅದು ಹುಳ ಬೀಳೋವರೆಗೂ ನಾವು ಅದ್ರ ಕಡೆ ಗಮನವನ್ನ ಹರಿಸೋದೇ ಇಲ್ಲ. ಆಯ್ತು, ಹುಳ ಬಿದ್ದುಬಿಟ್ಟಿದೆ, ಇವಾಗ ನಾವ್ ಏನ್ ಮಾಡ್ಬೇಕು ಡಾಕ್ಟ್ರೆ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಮಾಡಿಸಿ ಇಲ್ಲ ಅಂತ ನಾನು ಹೇಳಲ್ಲ. ಡಾಕ್ಟರ್ ಸಿಗ್ತಾ ಇಲ್ಲ ಅಂದಾಗ ನೀವು ಆ ಹುಳಗಳನ್ನ ಸಾಯಿಸ್ಲಿಕ್ಕೆ ಅಥವಾ ಹುಳಗಳಿಗೆ ಚಿಕಿತ್ಸೆ ಮಾಡಲಿಕ್ಕೆ ಸುಲಭವಾದ ಔಷಧಿಯನ್ನು ಹೇಳ್ತೀನಿ. 1 ಹಿಡಿಯಷ್ಟು ಸೀತಾಫಲದ ಸೊಪ್ಪು, ಸೀತಾಫಲದ ಗಿಡಗಳು ಕೂಡ ಎಲ್ಲಾ ಕಡೆ ಸಿಗ್ತವೆ, ಸೀತಾಫಲದ ಸೊಪ್ಪನ್ನ 1 ಹಿಡಿ ತಗೊಳ್ಳಿ, ಅದನ್ನ ಚೆನ್ನಾಗಿ ಅರ್ದು ಬಿಟ್ಟು ಸ್ವಲ್ಪ ನೀರಲ್ಲಿ ಅರ್ದು ಒಂದು ಲೇಪ ತರ ತಯಾರು ಮಾಡ್ಕೊಳ್ಳಿ. ಈ ಲೇಪವನ್ನು ಫಸ್ಟ್ ಗಾಯಗಳನ್ನ ಬೆಚ್ಚಿಗಿರೋ ನೀರಲ್ಲಿ ಚೆನ್ನಾಗಿ ತೊಳ್ಕೋಬೇಕು, ಸ್ವಲ್ಪ ಬಿಸಿ ನೀರನ್ನೇ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಿಮ್ಮ ಹತ್ರ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಪುಡಿ ಇದ್ರೆ ಒಂದು ಚಿಟಿಕೆ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅನ್ನು ಹಾಕಿ ಆ ತಿಳಿ ಗುಲಾಬಿ ಬಣ್ಣಕ್ಕೆ ನೀರು ಬಂದ ಮೇಲೆ ಬಿಸಿ ನೀರಲ್ಲಿ ಚೆನ್ನಾಗಿ ಗಾಯವನ್ನು ತೊಳಿರಿ. ತೊಳೆದು ಬಿಟ್ಟು ಈ ಸೀತಾಫಲದ ಸೊಪ್ಪನ್ನು ಏನ್ ನೀವು ಹರ್ಕೊಂಡು ಲೇಪ ಮಾಡ್ಕೊಂಡಿದ್ದೀರಿ ಅದನ್ನ ಗಾಯದೊಳಕ್ಕೆ ಚೆನ್ನಾಗಿ ತುರುಕ್ ಬಿಡಿ. ಅದನ್ನ ಅಂದ್ರೆ ಎಲ್ಲಿ ಹುಳಗಳಿರ್ತವೆ ಅಲ್ಲಿಗೆ ತುರುಕ್ ಬಿಟ್ಟು ಒಂದು 1/2 ಗಂಟೆ 3/4 ಗಂಟೆ ಬಿಟ್ಟು ನೀವು ತೆಗೆದ್ರೆ ಆ ಹುಳಗಳೆಲ್ಲ ಸತ್ತೋಗಿರ್ತವೆ. ತದನಂತರ ನಿಮ್ಮನೇಲಿ ಯಾವ್ದಾದ್ರೂ ಹೈಮ್ಯಾಕ್ಸೋ ಮತ್ತೊಂದು ಆಯಿಂಟ್ಮೆಂಟ್ ಇದ್ದೇ ಇರುತ್ತೆ, ಅದನ್ನ ಹಚ್ಕೊಳ್ಬಹುದು. ಇಲ್ಲ ನನಗೆ ಸೀತಾಫಲದ ಸೊಪ್ಪು ಸಿಗ್ತಾ ಇಲ್ಲ ಅಂತಂದ್ರೆ ಹಾಲ್ವಾಣದ ಸೊಪ್ಪು ತಗೋಬಹುದು. 1 ಹಿಡಿ ಹಾಲ್ವಾಣದ ಸೊಪ್ಪನ್ನು ತಗೊಂಡು ಅದನ್ನು ಚೆನ್ನಾಗಿ ಅರ್ದು ಬಿಟ್ಟು ರಸ ಹಿಂಡಿ ತಕ್ಕೊಳ್ಳಿ. ಆ ಹಾಲ್ವಾಣದ ಸೊಪ್ಪಿನ ರಸಕ್ಕೆ ಸ್ವಲ್ಪ ಸುಣ್ಣ, 1 ಕಡಲೆಕಾಳಿನ ಗಾತ್ರದಷ್ಟು ಸುಣ್ಣ ಬೆರೆಸ್ಬಿಟ್ಟು ಇದನ್ನ ಕೂಡ ಗಾಯಕ್ಕೆ ಬೆಳಗ್ಗೆ ಗಾಯದ ಒಳಭಾಗಕ್ಕೆ ಎಲ್ಲೆಲ್ಲಿ ಹುಳುಗಳಿದಾವೆ ಎಷ್ಟು ಆಳನ ಇದ್ರೂ ಪರವಾಗಿಲ್ಲ, ಇದನ್ನ ಚೆನ್ನಾಗಿ ಒಳಗಡೆ ಹಚ್ಚಿದ್ರೆ 2-3 ದಿವಸದಲ್ಲಿ ಆ ಹುಳುಗಳೆಲ್ಲ ಸತ್ತುಬಿಟ್ಟು ಗಾಯ ನಿಧಾನವಾಗಿ ವಾಸಿ ಆಗ್ತಾ ಬರುತ್ತೆ. ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಐಮ್ಯಾಕ್ಸ್ ಅಥವಾ ಲೊರೆಕ್ಸೈನ್ ಈ ತರದ ಆಯಿಂಟ್ಮೆಂಟ್ ಗಳನ್ನ ಇಟ್ಕೊಂಡಿರೋದು ಒಳ್ಳೇದು. ಗಾಯ ಆದಾಗ್ಲೇ ಇವನ್ನ ಹಚ್ಕೊಂಡ್ಬಿಟ್ರೆ ಅವು ಬೇಗ ರೋಣ ಆಗೋದು ಅಥವಾ ಹುಳ ಆಗೋದನ್ನ ನೀವು ತಪ್ಪಿಸ್ಕೊಳ್ಬಹುದು. ಇಲ್ಲ ನಮಗೆ ಸೊಪ್ಪುಗಳೇ ಸಿಗ್ತಾ ಇಲ್ಲ ಅಂತಂದ್ರೆ ಪಚ್ಚಕರ್ಪೂರ 1/10 ಗ್ರಾಂ ತಗೊಳ್ಳಿ. ಹೊಗೆ ಸೊಪ್ಪು ಸಾಮಾನ್ಯವಾಗಿ ಮನೆಯಲ್ಲಿ ಇರುತ್ತೆ, ಸ್ವಲ್ಪ ಒಬೇಕು ಹೊಗೆ ಸೊಪ್ಪು, 1 20 ಗ್ರಾಂನಷ್ಟು ಹೊಗೆ ಸೊಪ್ಪು ತಗೊಂಡು 100 ml ಬೇವಿನ ಎಣ್ಣೆನಲ್ಲಿ ಚೆನ್ನಾಗಿ ಬೆರೆಸ್ಬಿಟ್ಟು ಇದನ್ನ ಕೂಡ ಬೆಳಗ್ಗೆ ಸಾಯಂಕಾಲ ಹಚ್ಕೊಂತ ಬಂದರೂ ಕೂಡ ಗಾಯ ವಾಸಿಯಾಗುತ್ತೆ, ಹುಳುಗಳು ಕೂಡ ಬೇಗ ಉದುರೋಗುತ್ತವೆ. ಇನ್ನೊಂದು ಸರ್ವೇ ಸಾಮಾನ್ಯವಾದ ಸಮಸ್ಯೆ ನಮ್ಮ ಹಳ್ಳಿಗಾಡಿನಲ್ಲಿ ಅಂದ್ರೆ ಸತ್ತೆ ಬೀಳದೆ ಇರೋದು. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಏನು ಮಿಶ್ರತಳಿ ಹಸುಗಳ ಸಾಕಾಣಿಕೆ ಜಾಸ್ತಿ ಆಗಿದೆ. ಈ ಮಿಶ್ರತಳಿ ಹಸುಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅವು ಕರು ಹಾಕಿದ ನಂತರ ಮಾಸು ಅಥವಾ ಸತ್ತೆ ಅಂತ ನಾವೇನ್ ಹೇಳ್ತೀವಿ ಅದು ಬೀಳಲಿಕ್ಕೆ ತಡ ಆಗ್ಬಹುದು. ಇದನ್ನ ನಿಮ್ಗೆ ಒಂಥರ ಗಾಬರಿ ಬೀಳಿಸ್ತಕ್ಕಂತ ವಿಚಾರ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಇವಾಗಲೂ ಕೂಡ ಬಹುತೇಕ ಜನರಲ್ಲಿ ಒಂದು ಮೂಢನಂಬಿಕೆ ಇದೆ, ಏನಪ್ಪಾ ಅಂತಂದ್ರೆ ಕರು ಹಾಕದಂತ ರಾಸು ಸತ್ತೆಯನ್ನ ಹೊರಗಡೆ ಹಾಕೋವರೆಗೂ ಕೂಡ ನಾವು ಕರುವಿಗೆ ಹಾಲನ್ನ ಕುಡಿಸಬಾರದು ಅಂತಕ್ಕಂತ ಮೂಢನಂಬಿಕೆ. ಖಂಡಿತವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಇದು ದೊಡ್ಡ ಮೌಢ್ಯ. ಯಾವುದೇ ಜಾನುವಾರು ಇರಲಿ ಅದು ಕರು ಹಾಕಿದ 1/2 ಗಂಟೆ ಒಳಗಡೆ, ಅದು ಗಂಡು ಕರುನೇ ಆಗ್ಲಿ ಹೆಣ್ಣು ಕರುನೇ ಆಗ್ಲಿ, 1/2 ಗಂಟೆ ಒಳಗಡೆ ಅದಕ್ಕೆ ನಾವು ಆ ಗಿಣ್ಣು ಹಾಲನ್ನ ಕುಡಿಸ್ಲೇಬೇಕು. ಆ ಗಿಣ್ಣು ಹಾಲಿನಲ್ಲಿ ಅತ್ಯಂತ ವಿಶಿಷ್ಟವಾದ ಕಿಣ್ವಗಳು, ಇಮ್ಯುನೋಗ್ಲಾಬ್ಯುಲಿನ್ಗಳು, ಆಂಟಿಬಾಡಿಗಳಂತೆಲ್ಲ ಇರ್ತದೆ. ಅದನ್ನ ಸೇವಿಸೋದ್ರಿಂದ ಕರುವಿನ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ಬಿಟ್ಟು ಮುಂದೆ ಅದು ತುಂಬಾ ಚೆನ್ನಾಗಿ ಬೆಳವಣಿಗೆ ಹೊಂದುತ್ತೆ. ಹಾಗಾಗಿ ಮಾಸು ಬೀಳೋವರೆಗೂ ಗಿಣ್ಣು ಹಾಲನ್ನು ಕುಡಿಸಲಿಕ್ಕೆ ನೀವು ಕಾಯಲೇಬಾರದು. ಕರು ಹಾಕಿದ 1/2 ಗಂಟೆ ಒಳಗಡೆ ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಗಿಣ್ಣು ಹಾಲನ್ನ ಕುಡಿಸ್ಲೇಬೇಕು ಸ್ನೇಹಿತರೆ. ಓಕೆ, ಮಾಸು ಬೀಳೋದು ತಡ ಅಂದ್ರೆ ಏನು, ಇದನ್ನ ಕೂಡ ನಿಮಗೆ ಹೇಳ್ತೀನಿ. 24 ಗಂಟೆಗಳ ಕಾಲ ನಾವು ಕಾಯಬೇಕಾಗುತ್ತೆ. 24 ಗಂಟೆಗಳವರೆಗೆ ನಾವು ಆ ಮಾಸ್ ಅನ್ನ ನಾವು ಕಡ್ಡಿನಲ್ಲೋ ಅಥವಾ ಕೈಯನ್ನು ಹಾಕಿ ತೆಗೆಯೋದಾಗ್ಲಿ ಅಥವಾ ಪಶುವೈದ್ಯರು ಕೂಡ ಅದನ್ನು ತೆಗೆಯೋದಾಗ್ಲಿ ನಿಷಿದ್ಧ ಸ್ನೇಹಿತರೆ. ಯಾವ ಕಾರಣಕ್ಕೂ ನಾವು ಮಾಸ್ ಅನ್ನ ಕೈ ಹಾಕಿ ತೆಗೆಯತಕ್ಕಂಥದ್ದು ಇವಾಗ ನಿಷಿದ್ಧವಾಗಿದೆ. ಏನ್ ಮಾಡ್ಬೋದಪ್ಪ ಮನೆ ಮದ್ದು ಅಂತಂದ್ರೆ, ಉತ್ತರಾಣಿ ಗಿಡಗಳು ನಿಮ್ಮ ಸುತ್ತಮುತ್ತ ಇದ್ದೇ ಇರ್ತವೆ ಜಮೀನಿನ ಆ ಕಡೆ ಈ ಕಡೆ. ಸೊ ಏನ್ ಮಾಡ್ಬೋದು, ಒಂದು ಉತ್ತರಾಣಿ ಗಿಡವನ್ನ ಬೇರ್ ಸಮೇತ ಕಿತ್ಕೊಳ್ಳಿ. ಕಿತ್ಕೊಂಡ್ಬಿಟ್ಟು ಅದು ಬೇರನ್ನ ಅಂದ್ರೆ ಮೇಲ್ಮುಖವಾಗಿ ಮಾಡಿ ಏನ್ ಜೋತಾಗ್ತಿರುತ್ತಲ್ಲ ಆ ಮಾಸಿನ ಒಂದು ಚೀಲಕ್ಕೆ ಕಟ್ಟಬೇಕು. ಫಸ್ಟ್ ಅದನ್ನ ಕಟ್ಬಿಡಿ. ಅದಾದ್ಮೇಲೆ ಏನ್ ಮಾಡ್ಬೇಕು, ಮಾವಿನ ಎಲೆ ಒಂದು ಅರ್ಧ ಕೆಜಿಯಷ್ಟು, ಒಂದು ಬಗಸೆಯಷ್ಟು ಮಾವಿನ ಎಲೆ, ಒಂದು ಬಗಸೆಯಷ್ಟು ಬಿದಿರಿನ ಎಲೆ, ಇನ್ನೊಂದು ಬಗಸೆಯಷ್ಟು ಹಾಲುವಾಣದ ಎಲೆ, ಇವಿಷ್ಟನ್ನು ಮಿಶ್ರಣ ಮಾಡಿ ರಾಸುಗಳಿಗೆ ಜಜ್ಜಿಬಿಟ್ಟು ತಿನ್ನಿಸ್ಬೇಕು. ಅದು ತಿನ್ನೋದು ಕಷ್ಟ ಆಯ್ತು ಅಂದ್ರೆ ನೀರಲ್ಲಿ ಅರ್ಧ ಉಂಡೆ ಮಾಡಿ ಕೂಡ ನೀವು ದವಡೆ ಕೊಟ್ಟು ತಿನ್ನಿಸ್ಬಹುದು. ಇವು ಬಹುಶಃ ಒಂದು ಎಕ್ಬೋಲಿಕ್ ಆಗಿ ಕೆಲಸ ಮಾಡ್ತವೆ. ಎಕ್ಬೋಲಿಕ್ ಅಂತಂದ್ರೆ ಗರ್ಭಕೋಶದಲ್ಲಿ ಇರತಕ್ಕಂತ ಏನು ಗಲೀಜು ಏನಿದೆ ಆ ಮಾಸ್ ಏನಿದೆ ಅದನ್ನೆಲ್ಲವನ್ನ ಕೂಡ ಹೊರಗಡೆ ಹಾಕ್ತಕ್ಕಂತ ಒಂದು ಪದಾರ್ಥಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಎಕ್ಬೋಲಿಕ್ ಅಂತ ಹೇಳ್ತೀವಿ. ಸೊ ಈ ಮಾವಿನ ಎಲೆ, ಬಿದಿರಿನೆಲೆ ಹಾಗೂ ಹಾಲ್ವಾಣ ಎಲೆಗಳ ಮಿಶ್ರಣ ಇದೆ ಅದನ್ನು ತಿನ್ನಿಸೋದ್ರಿಂದ ಈ ಗರ್ಭಕೋಶದಲ್ಲಿ ಇರತಕ್ಕಂತ ಎಲ್ಲ ಮಾಸು ಸತ್ತೆ ಗಲೀಜು ಎಲ್ಲ ಕೂಡ ಹೊರಗಡೆ ಬರಲಿಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ಹಾಗೇನೆ ಲೋಳೆಸರ, ಒಂದು ಪಟ್ಟೆ ಲೋಳೆಸರವನ್ನು ಕೂಡ ನಾವು ರಾಸಿಗೆ ತಿನ್ನಿಸಬಹುದು. ಜೊತೆಗೆ ಅದರಲ್ಲಿ ಇರತಕ್ಕಂತ ತಿರುಳನ್ನ ಏನು ಮಾಸು ಮತ್ತೆ ಮಡಿಲಿನ ಒಳಭಾಗಕ್ಕೆ ಹಚ್ಚೋದ್ರಿಂದ ಕೂಡ ನಾವು ಈ ಸತ್ತೆಯನ್ನ ಬೀಳಲಿಕ್ಕೆ ನಾವು ನೆರವಾಗಬಹುದು ಸ್ನೇಹಿತರೆ. ಉಣ್ಣೆ ಉಪಟಳದ ಬಗ್ಗೆ ಬಹುಶಃ ನಿಮ್ಮನ್ನ ಕಾಡ್ತಕ್ಕಂತ ಒಂದು ಎಟರ್ನಲ್ ಸಮಸ್ಯೆ ಅಂದ್ರೆ ಯಾವತ್ತೂ ಪರಿಹಾರನೇ ಇಲ್ಲದೆ ಇರತಕ್ಕಂತ ಸಮಸ್ಯೆ ಅಂದ್ರೆ ಉಣ್ಣೆ ಉಪಟಳಣೆ ಅಂತ ನಾವು ಹೇಳಬಹುದು ಸ್ನೇಹಿತರೆ. ನೀವು ಪದೇ ಪದೇ ಆಸ್ಪತ್ರೆಗೆ ಹೋಗ್ತೀರಿ, ಉಣ್ಣೆ ಔಷಧಿ ಕೊಡಿ ಸರ್, ಉಣ್ಣೆ ಔಷಧಿ ಕೊಡಿ ಸರ್ ಅಂತ ಇಸ್ಕೊಂಡ್ಬರ್ತೀರಿ, ಔಷಧಿ ಬರೆಸ್ಕೊಳ್ತೀರಿ, ಅಂಗಡಿಲೂ ತಗೊಂಡೋಗಿ ಹಾಕ್ತೀರಿ, ಆದ್ರೂ ಮತ್ತೆ 15 ದಿವಸಕ್ಕೆ ಉಣ್ಣೆಗಳು ಶುರು ಆಗೇ ಆಗ್ತವೆ ನಿಮ್ಮ ಜಾನುವಾರುಗಳಲ್ಲಿ. ಇದಕ್ಕೆ ಬಹುಶಃ ತುಂಬಾ ದೊಡ್ಡದಾದ ಒಂದು ನಾವು ಒಂದು ಸಮಗ್ರವಾದ ಚಿಕಿತ್ಸೆಯನ್ನೇ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಈ ಉಣ್ಣೆಗಳು ಬರೀ ನಿಮ್ಮ ಜಾನುವಾರುಗಳ ಮೈ ಮೇಲೆ ಮಾತ್ರ ಇರಲ್ಲ, ಕೊಟ್ಟಿಗೆನಲ್ಲಿರ್ತವೆ, ನೀವೇನು ಮೇವು ತಿನ್ನಿಸ್ತೀರಿ ಆ ಬಾನಿಗಳಲ್ಲಿ ಇರ್ತವೆ, ಆಮೇಲೆ ಏನ್ ಕೊಟ್ಟಿಗೆನಲ್ಲಿ ಏನಾದ್ರು ಮರದ ದಿಮ್ಮಿಗಳು ತುಂಡುಗಳಿದ್ರೆ ಅವುಗಳ ಸಂಧಿಗಳಲ್ಲಿ ಇರ್ತವೆ. ಹಾಗಾಗಿ ಬರೀ ನಿಮ್ಮ ಜಾನುವಾರಿಗೆ ನೀವು ಉಣ್ಣೆ ಔಷಧಿ ಹಾಕ್ಬಿಟ್ಟು ಮೈ ತೊಳೆದು ಕೈ ಬಿಟ್ರೆ ಈ ಉಣ್ಣೆ ಔಷಧಿ ಸಮಸ್ಯೆ ಪರಿಹಾರ ಆಗಲ್ಲ. ನಿಮ್ಮ ಕೊಟ್ಟಿಗೆಯನ್ನು ಕೂಡ ನೀವು ಚಿಕಿತ್ಸೆ ಮಾಡಬೇಕು. ಕೊಟ್ಟಿಗೆ ಕೂಡ ಔಷಧಿ ಹೊಡೆದ್ಬಿಟ್ಟು 2-3 ದಿನಗಳ ಕಾಲ ದನಕರುಗಳನ್ನು ಹೊರಗಡೆ ಕಟ್ಟಬೇಕು. ಹಾಗೆ ಮಾಡಿದಾಗ ಬಹುಶಃ ಈ ಉಣ್ಣೆ ಉಪಟಳಕ್ಕೆ ಒಂದು ಸಮಗ್ರವಾದ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಜೊತೆಗೆ ಒಂದೆರಡು ಮನೆ ಮದ್ದುಗಳನ್ನು ಕೂಡ ನಾವು ಪ್ರಯೋಗ ಮಾಡಬಹುದು, ತಪ್ಪೇನಿಲ್ಲ. ತುಂಬೆ ಸೊಪ್ಪು ಗೊತ್ತಿದೆ ನಿಮಗೆ, ತುಂಬೆ ಸೊಪ್ಪಿಗೆ ಒಂದು ಎಷ್ಟೊಂದು ಆಧ್ಯಾತ್ಮಿಕವಾದ ಸ್ಥಾನ ಕೂಡ ಇದೆ ನಮ್ಮ ಒಂದು ಸಮಾಜದಲ್ಲಿ. 1 ಕೆಜಿಯಷ್ಟು ತುಂಬೆ ಸೊಪ್ಪನ್ನು ತಗೊಳ್ಳಿ, ಜೊತೆಗೆ ಬೇವಿನ ಸೊಪ್ಪನ್ನು ಕೂಡ 1 ಕೆಜಿ ತಗೊಳ್ಳಿ. ಎರಡನ್ನು ಸೇರಿಸಿ ಚೆನ್ನಾಗಿ ನುಣ್ಣಗೆ ಅರೆದುಬಿಟ್ಟು ಅದನ್ನ ಜಾನುವಾರಿನ ದೇಹದ ಪ್ರತಿಯೊಂದು ಭಾಗಕ್ಕೆ, ಕಣ್ಣುಗಳನ್ನು ಬಿಟ್ಬಿಡಿ, ಬಾಯನ್ನು ಬಿಟ್ಬಿಡಿ, ಮೂಗನ್ನು ಬಿಟ್ಬಿಡಿ, ಇನ್ನ ಎಲ್ಲಾ ಭಾಗಗಳಿಗೆ ನಾವು ಎಲ್ಲೆಲ್ಲಿ ಉಣ್ಣೆ ಇದಾವೆ, ಉಣ್ಣೆ ಎಲ್ಲೇ ಇರೋ ಜಾಗಕ್ಕೂ ಹಚ್ಚಿ, ತೊಂದರೆ ಇಲ್ಲ, ಚರ್ಮಕ್ಕೆ ಹೊಳಪು ಬರುತ್ತೆ. ಅದನ್ನು ಚೆನ್ನಾಗಿ ಹಚ್ಚಿ ಲೇಪನ ಮಾಡಿ ಬೆಳಗ್ಗೆ ಹಚ್ಚಿದ್ರೆ ಸಂಜೆ ಮೈ ತೊಳಿರಿ, ಸಂಜೆ ಹಚ್ಚಿದ್ರೆ ಬೆಳಗ್ಗೆ ಮೈ ತೊಳಿರಿ. ಈ ರೀತಿಯಾಗಿ 2-3 ದಿನ ಕಂಟಿನ್ಯೂಸ್ ಆಗಿ ಮಾಡಿ, ಸತತವಾಗಿ ಮಾಡೋದ್ರಿಂದ ನಾವು ಈ ಒಂದು ಉಣ್ಣೆಗಳ ಉಪಟಳವನ್ನ ನಾವು ಕಮ್ಮಿ ಮಾಡ್ಕೋಬಹುದು. ನೀವು ಮೆಡಿಕಲ್ ಶಾಪ್ ನಲ್ಲಿ ಸಿಗ್ತಕ್ಕಂತ ಬೇರೆ ಬೇರೆ ಔಷಧಿಗಳನ್ನು ತಂದು ಸ್ಪ್ರೇ ಮಾಡಬಹುದು, ಇಲ್ಲ ಅಂತಲ್ಲ, ಆದ್ರೆ ಅವುಗಳಿಂದ ಕೆಲವೊಂದು ದುಷ್ಪರಿಣಾಮಗಳು ಕೂಡ ಇದೆ. ಬಹುಶಃ ನೀವು ಇದನ್ನ ಈಗಾಗಲೇ ಕೆಲವರು ಅನುಭವಿಸಿರ್ತಾರೆ ರೈತರು. ಹಾಗಾಗಿ ಮನೆಯಲ್ಲೇ ಯಾವ ರೀತಿಯ ಒಂದು ಸಿಂಪಡಣೆಯನ್ನು ಮಾಡ್ಕೋಬಹುದಪ್ಪ ಅಂತಂದ್ರೆ, 1/4 ಕೆಜಿ ಹೊಗೆ ಸೊಪ್ಪು ತಗೊಳ್ಳಿ. ಆ ಹೊಗೆ ಸೊಪ್ಪನ್ನ 2 ಲೀಟರ್ ನೀರಿನಲ್ಲಿ ಚೆನ್ನಾಗಿ ಕುದಿಸ್ಬಿಡಿ, ಕುದಿಸ್ಬಿಟ್ಟು ಸೋಸಿ ಇಟ್ಕೊಳ್ಳಿ. ಇದೇ ಒಂದು ಉಣ್ಣೆ ನಾಶಕ ಔಷಧಿಯಾಗಿ ಕೆಲಸ ಮಾಡುತ್ತೆ. ಇದನ್ನು ನಾವು ರಾಸುಗಳ ಮೈಗೆ ಸ್ಪ್ರೇ ಮಾಡಬಹುದು, ಸಿಂಪಡಣೆ ಮಾಡೋದ್ರ ಮುಖಾಂತರ. ಎಲ್ಲಿ ಉಣ್ಣೆ ಇದೆ, ಉಣ್ಣೆ ಇಲ್ಲದೇ ಇರೋ ಜಾಗಕ್ಕೂ ಹಾಕಿ, ತೊಂದರೆ ಇಲ್ಲ. ಸ್ಪ್ರೇ ಮಾಡಿಬಿಟ್ಟು ಒಂದು 6 ಗಂಟೆಗಳ ಕಾಲ ಅಥವಾ 8 ಗಂಟೆಗಳ ಕಾಲ ಬಿಟ್ಟು ಮೈ ತೊಳೆಯೋದ್ರಿಂದ ಕೂಡ ಉಣ್ಣೆಗಳ ಉಪಟಳವನ್ನು ನಾವು ಕಮ್ಮಿ ಮಾಡಬಹುದು. ರೈತ ಬಾಂಧವರೇ, ನಮ್ಮ ದೇಶದಲ್ಲಿ ಕ್ಷೀರ ಕ್ರಾಂತಿ ನಡೆದು ಹಾಲಿನ ಹೊಳೆನೆ ಹರಿದಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ಸ್ನೇಹಿತರೆ, ಹೈನೋದ್ಯಮ ನಮ್ಮಲ್ಲಿ ಯಶಸ್ವಿ ಆದಾಗಿನಿಂದಲೂ ಕೂಡ ನಮ್ಮನ್ನ ಕಾಡ್ತಾ ಇರತಕ್ಕಂತ ಅತಿದೊಡ್ಡ ಸಮಸ್ಯೆ ಅಂದ್ರೆ ಕೆಚ್ಚಲು ಬಾವು. ನಿಮಗೂ ಕೂಡ ಗೊತ್ತಿದೆ, ಈ ಕೆಚ್ಚಲು ಬಾವು ಬಂದ್ರೆ ಎಷ್ಟು ತಲೆನೋವು ಅಂದ್ಬಿಟ್ಟು ಎಷ್ಟೆಲ್ಲ ಲಾಸ್ ಆಗ್ತದೆ ನಿಮಗೆ. ಕೆಲವೊಮ್ಮೆ ವಿಶೇಷವಾದ ಮಿಶ್ರತಳಿ ಹಸುಗಳನ್ನೇ ನಾವು ಕಳ್ಕೊಳ್ತಕ್ಕಂತ ಪರಿಸ್ಥಿತಿ ಬರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಈ ಕೆಚ್ಚಲು ಬಾವಿನಲ್ಲಿ 2 ವಿಧ ಸ್ನೇಹಿತರೆ. 1, ತೀವ್ರ ಕೆಚ್ಚಲು ಬಾವು ಅಂದ್ರೆ ನೀವೇನು ಬೆಳಗ್ಗೆ ಎದ್ದು ಹಾಲು ಕರೀಲಿಕ್ಕೆ ಹೋಗ್ತೀರಿ, ನೋಡಿದ ತಕ್ಷಣ ಕೆಚ್ಚಲು ಊದ್ಕೊಂಡಿರುತ್ತೆ, ಹಾಲು ಕರೀಲಿಕ್ಕೆ ಹೋದ್ರೆ ಹಾಲು ಮೊಸರು ಮೊಸರಾಗಿರುತ್ತೆ, ಒಡಕೊಡಕಾಗಿರುತ್ತೆ, ಅಥವಾ ರಕ್ತ ರಕ್ತ ಬರುತ್ತೆ, ನೀರು ನೀರಾಗಿ ಬರುತ್ತೆ. ಅಂದ್ರೆ ನೀವೇ ಸುಲಭವಾಗಿ ಕಂಡಿಡಿತಕ್ಕಂತ ಬಾವಿಗೆ ನಾವು ತೀವ್ರ ಕೆಚ್ಚಲು ಬಾವು ಅಂತ ಹೇಳ್ತೀವಿ. ಇದಕ್ಕಿಂತ ತುಂಬಾ ಡೇಂಜರಸ್ ಆಗಿರೋದು ಅಥವಾ ಕೆಟ್ಟ ಕೆಚ್ಚಲು ಬಾವು ಅಂತಂದ್ರೆ ಸುಪ್ತ ಕೆಚ್ಚಲು ಬಾವು ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಏನಪ್ಪಾ ಅಂದ್ರೆ ಈ ಸುಪ್ತ ಕೆಚ್ಚಲು ಬಾವು ಅಂದ್ರೆ ಒಳಗೊಳಗಡೆ ಇರತಕ್ಕಂಥ ಕೆಚ್ಚಲು ಬಾವು ಅಂದ್ಬಿಟ್ಟು. ಇಲ್ಲಿ ಏನಾಗುತ್ತೆ, ನಾವು ಜಾನುವಾರು ಹಾಲನ್ನ ಸಾಮಾನ್ಯವಾಗಿ ಕೊಡ್ತಾ ಇರುತ್ತೆ, ಕೆಚ್ಚಲಿನಲ್ಲಿ ಯಾವುದೇ ಊತ ಆಗ್ಲಿ ಮತ್ತೊಂದು ಕಾಣಿಸ್ಕೊಳ್ಳಲ್ಲ, ನೋವು ಕೂಡ ಇರಲ್ಲ, ಆದ್ರೆ ದಿನೇ ದಿನೇ ಹಾಲಿನ ಇಳುವರಿ ಕಡಿಮೆ ಆಗ್ತಾ ಹೋಗ್ತದೆ, ಜೊತೆಗೆ ಹಾಲಿನ ಗುಣಮಟ್ಟ ಕೂಡ ಕುಸಿತಾ ಹೋಗ್ತದೆ, ಹಾಲನ್ನ ಕಾಯಿಸಿದ್ರೆ ಒಡೆದು ಹೋಗ್ಬಹುದು. ಇಂಥ ಕೆಚ್ಚಲು ಬಾವನ ನಾವು ಚಿಕಿತ್ಸೆ ಮಾಡೋದು ಅಥವಾ ನಿರ್ವಹಣೆ ಮಾಡೋದು ತುಂಬಾನೇ ಕಷ್ಟ ಆಗ್ತದೆ. ಆದ್ರೆ ನಾವು ಒಂದು ವಿಚಾರವನ್ನು ಹೇಳ್ಬಹುದು, ನಾನು ಮುಂಚೆ ಮೊದಲೇ ಹೇಳಿದೆ ನಿಮಗೆ, ಈ ಒಂದು ಹೊಟ್ಟೆ ಉಬ್ಬರ ಏನಿದೆ ಅದು ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ತುರ್ತು ಪರಿಸ್ಥಿತಿ ಅಂತ ಹೇಳ್ಬಿಟ್ಟು, ಈ ಕೆಚ್ಚಲು ಬಾವಲ್ಲೂ ಕೂಡ ತೀವ್ರ ಕೆಚ್ಚಲು ಬಾವು ಅಂತ ಏನಾದ್ರೂ ನಿಮ್ಗೆ ಅನಿಸಿದ್ರೆ, ತೀವ್ರ ಕೆಚ್ಚಲು ಬಾವು ಕಂಡು ಬಂದ್ರೆ ಅದು ಕೂಡ ಒಂದು ತುರ್ತು ಪರಿಸ್ಥಿತಿ, ತಕ್ಷಣ ನಾವು ಪಶುವೈದ್ಯರನ್ನ ಕರೆಸಿ ನಾವು ಚಿಕಿತ್ಸೆಯನ್ನ ಕೊಡಿಸಲೇಬೇಕಾಗುತ್ತೆ. ಈ ಕೆಚ್ಚಲು ಬಾವಿಗೆ ಚಿಕಿತ್ಸೆ ಕೊಡೋದು ಒಂದು ಅರ್ಧ ಗಂಟೆ ತಡ ಆದ್ರೂ ಕೂಡ ನಾವು ನೀಡಿದಂತ ಚಿಕಿತ್ಸೆ ಅದಕ್ಕೆ ಫಲಿತಾಂಶ ನೀಡದೆ ಹೋಗ್ಬಹುದು, ನೀವು ದನಗಳ ಕೆಚ್ಚಲೇನೆ ಹಾಳಾಗಿ ಹೋಗ್ತಕ್ಕಂಥ ಸಂಭವ ಕೂಡ ಬರಬಹುದು. ಹಾಗಾಗಿ ಸ್ನೇಹಿತರೆ, ತೀವ್ರ ಕೆಚ್ಚಲು ಬಾವು ನಿಮಗೆ ಕಂಡು ಬಂದ್ರೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನೀವು ಡಾಕ್ಟರ್ನ ಕರೆಸಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಆಯ್ತು, ಡಾಕ್ಟರ್ ಬರೋದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಡ ಆಗ್ತಾ ಇದೆ ಅಥವಾ ಒಂದು ಎರಡು ಗಂಟೆ ಲೇಟ್ ಆಗಿ ಬರ್ತೀನಿ ಅಂತ ಡಾಕ್ಟರ್ ಹೇಳ್ತಿದ್ದಾರೆ, ಅವಾಗ ನಾನು ಏನ್ ಮಾಡ್ಲಿ ಸರ್ ಅಂತ ನೀವು ಕೇಳೋದಾದ್ರೆ, ಅದಕ್ಕೆ ನೀವು ಮನೆಯಲ್ಲಿ ಕೆಲವು ಪ್ರಥಮ ಚಿಕಿತ್ಸೆಯನ್ನ ಖಂಡಿತ ಮಾಡಲೇಬೇಕಾಗ್ತದೆ. ಏನ್ ಮಾಡ್ಬೇಕಪ್ಪ ಡಾಕ್ಟರ್ ಬರೋವರೆಗೂ ಅಂತಂದ್ರೆ, ಯಾವ ಭಾಗದಲ್ಲಿ ಬಾವ ಆಗಿದೆಯೋ ಅಂದ್ರೆ ಯಾವ ಕೆಚ್ಚಲಿಗೆ ಬಾವ ಆಗಿದೆಯೋ ಆ ಭಾಗದ ಹಾಲನ್ನ ಪ್ರತಿ 10 ನಿಮಿಷಗಳಿಗೊಮ್ಮೆ ಅಥವಾ ಪ್ರತಿ ಕಾಲು ಗಂಟೆಗೊಂದ್ಸಲ ಆದ್ರೂ ಕರೆದು ಕರೆದು ಒಂದು ಒಂದು ಸೆಪರೇಟ್ ಆಗಿರೋ ಪಾತ್ರೆಗೆ ಕರೆದು ಬಿಟ್ಟು ದೂರ ತಿಪ್ಪೆಗೆ ಚೆಲ್ಬಿಟ್ಟು ಅಲ್ಲಿಗೆ ಸ್ವಲ್ಪ ಡೆಟಾಲ್ ಅನ್ನ ಮತ್ತೊಂದನ್ನು ಹಾಕ್ತಾ ಇರಬೇಕು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಆ ಕೆಚ್ಚಲಿನಲ್ಲಿ ಇರತಕ್ಕಂಥ ಕ್ರಿಮಿ ಕೀಟಗಳಿರಬಹುದು, ರೋಗಾಣುಗಳು, ಅವನ್ನೆಲ್ಲ ನಾವೇ ಹೊರಗಡೆ ಹಾಕ್ದಂಗಾಗತ್ತೆ. ಹಾಗಾಗಿ ಪ್ರತಿ ಕಾಲು ಗಂಟೆಗೆ ನಾವು ಹಾಲನ್ನ ಕರೆದು ಕರೆದು ದೂರ ಚೆಲ್ಲೋದು ನಾವು ಮಾಡಬೇಕಾಗಿರೋ ಪ್ರಥಮ ಕೆಲಸ. ಜೊತೆಗೆ ಊತ ಜಾಸ್ತಿ ಇತ್ತು ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಇತ್ತು ಅಂದ್ರೆ ಮಂಜುಗಡ್ಡೆ ಏನಿರುತ್ತೆ, ಆ ಮಂಜುಗಡ್ಡೆಯನ್ನ ಒಂದು ಬಟ್ಟೆನಲ್ಲಿ ಹಾಕೊಂಡು ಒಂದು ಪಂಚೆ ಬಟ್ಟೆನಲ್ಲಿ ಏನಾದ್ರೂ ಹಾಕೊಂಡು ಅದನ್ನ ಕೆಚ್ಚಲಿಗೆ ಕಟ್ಟಬಹುದು, ಅಥವಾ ಐಸ್ ನೀರು ಮಾಡಿಕೊಂಡು ಅದನ್ನ ಅವಾಗವಾಗ ಕೆಚ್ಚಲಿಗೆ ಸಿಂಪಡಣೆ ಮಾಡೋದ್ರಿಂದ ಎರಚೋದ್ರಿಂದ ಕೂಡ ಬೇಕು ನಾವು ಈ ಒಂದು ಊತವನ್ನ ಕಮ್ಮಿ ಮಾಡಬಹುದು. ಜೊತೆಗೆ ಡಾಕ್ಟರ್ ಬರೋದು ತುಂಬಾನೇ ತಡ ಆಗ್ತಾ ಇದೆ ಅಂತಂದ್ರೆ, ಆ ಪಶುವೈದ್ಯರ ಸಲಹೆಯ ಮೇರೆಗೆ ಅವರನ್ನ ಕೇಳ್ಕೊಂಡು ಅವ್ರು ಯಾವ್ದು ಹೇಳ್ತಾರೋ ಅದೇ ಟ್ಯೂಬ್ ಅನ್ನ ಏರಿಸಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ನಿಮ್ಗೆ ಯಾವ್ದೋ ಒಂದು ಸಿಕ್ಕಂತ ಒಂದು ಟ್ಯೂಬ್ ಅನ್ನ ಏರಿಸ್ಕೊಂಡಿರ್ತೀರಿ, ಅದರಲ್ಲಿರ್ತಕ್ಕಂಥ ಔಷಧಿನೇ ಬೇರೆ, ಡಾಕ್ಟರ್ ಬಂದಾಗ ಅವ್ರು ಇನ್ನೊಂದು ಔಷಧಿ ಹಾಕ್ಬಿಡ್ತಾರೆ, ಎರಡಕ್ಕೂ ವಿರುದ್ಧವಾದ ಏನಾದ್ರು ಸ್ವಭಾವಗಳಿತ್ತಂದ್ರೆ ಟ್ರೀಟ್ಮೆಂಟ್ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವೇನ್ ಮಾಡಬೇಕು, ಪಶುವೈದ್ಯರ ಸಲಹೆಯ ಮೇರೆಗೆ ಅವರು ಹೇಳಿದಂತ ಟ್ಯೂಬ್ ಅನ್ನ ಮಾತ್ರ ಏರಿಸ್ಕೋಬಹುದಾಗುತ್ತೆ. ಜೊತೆಗೆ ಡಾಕ್ಟರ್ ಬಂದ ಮೇಲೆ ಅವರು ಏನು ಸೂಚನೆಗಳನ್ನು ನೀಡ್ತಾರೆ ಆ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಿ ನಾವು ಅದಕ್ಕೆ ಚಿಕಿತ್ಸೆಯನ್ನ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಕೆಚ್ಚಲು ಬಾವಿಗೆ ನಾವು ಅಂದ್ರೆ ವಿಶೇಷವಾಗಿ ಈ ತೀವ್ರ ಕೆಚ್ಚಲು ಬಾವಿ ಏನಿದೆ ಅದನ್ನ ನಾವು ಮನೆ ಮದ್ದುಗಳನ್ನಷ್ಟೇ ಪ್ರಯೋಗ ಮಾಡಿ ನಾವು ಚಿಕಿತ್ಸೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಪಶುವೈದ್ಯರ ಚಿಕಿತ್ಸೆಯ ಜೊತೆ ಜೊತೆಗೆ ನಾವು ಈ ಪ್ರಯೋಗಗಳನ್ನು ಕೂಡ ಮಾಡಬಹುದು. ಜೊತೆಗೆ ನಾನು ಇನ್ನೊಂದು ಹೇಳಿದ್ನಲ್ಲ, ಏನು ಸುಪ್ತ ಕೆಚ್ಚಲು ಬಾವು ಅಂತ ಹೇಳ್ಬಿಟ್ಟು, ಆ ಸುಪ್ತ ಕೆಚ್ಚಲು ಬಾವಿಗೆ ಬಹುಶಃ ಈ ಮನೆ ಮದ್ದುಗಳು ಸಾಕಷ್ಟು ಪರಿಣಾಮಕಾರಿ ಆಗ್ತವೆ. ಏನೇನು ಮನೆ ಮದ್ದು ಕೊಡಬಹುದು ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ಒಂದು ಅರ್ಧ ಪಟ್ಟೆ ಲೋಳೆ ಸರ ತಗೊಳ್ಳಿ, ಒಂದು ಎರಡು ಹಿಡಿಯಷ್ಟು ಮುಟ್ಟಿದ್ರೆ ಮುನಿ ಸೊಪ್ಪು ತಗೊಳ್ಳಿ, ಒಂದು ಚಮಚ ಅರಿಶಿನ ಪುಡಿ ಸೇರಿಸ್ಕೊಳ್ಳಿ, ಒಂದು 2-3 ಗ್ರಾಂನಷ್ಟು ಒಂದು ಕಡಲೆಕಾಳು ಗಾತ್ರದಷ್ಟು ಸುಣ್ಣ ತಗೊಳ್ಳಿ. ಈ 4 ಐಟಮ್ಸ್ ಅನ್ನ, ಲೋಳೆ ಸರ, ಮುಟ್ಟಿದ್ರೆ ಮುನಿ ಸೊಪ್ಪು ಇವೆರಡನ್ನ ಸ್ವಲ್ಪ ತೊಳೆದಿಟ್ಕೊಳ್ಳಿ, ಒಂದು ಚಮಚ ಅರಿಶಿನ ಪುಡಿ ಸೇರಿಸಿ, ಮತ್ತೆ ಒಂದು ಕಡಲೆಕಾಳು ಗಾತ್ರದ್ದು ಸುಣ್ಣ, ಇದಿಷ್ಟನ್ನು ಮತ್ತೆ ನೀರನ್ನ ಸೇರಿಸ್ದೇನೆ ನುಣ್ಣಗೆ ಅರಿಬೇಕು ಒಳಕಲ್ನಲ್ಲಿ. ಒಳಕಲ್ನಲ್ಲಿ ನುಣ್ಣಗೆ ಅರ್ಕೊಳ್ಳಿ, ಅಥವಾ ನೀವು ಮಿಕ್ಸಿ ಮಾಡ್ಕೊಂಡ್ರು ತೊಂದರೆ ಇಲ್ಲ, ನುಣ್ಣಗೆ ಅರ್ದು ಬಿಟ್ಟು ನೀವೇನು ಔಷಧಿ ತಯಾರು ಮಾಡ್ತೀರಿ ಅದನ್ನ ಯಾವ ಭಾಗಕ್ಕೆ ಬಾವ್ ಆಗಿರುತ್ತೆ ಆ ಭಾಗಕ್ಕೆ ಬೆಳಗ್ಗೆ ಸಾಯಂಕಾಲ ಚೆನ್ನಾಗಿ ಲೇಪದ ತರ ಹಾಕ್ತಾ ಬರಬೇಕು. ಹೀಗೆ ಹಾಕಿದಾಗ ಆ ಊತ ಎಲ್ಲ ಕಮ್ಮಿ ಆಗುತ್ತೆ, ಜೊತೆಗೆ ಹಾಲಿನ ಗುಣಮಟ್ಟ ಕೂಡ ಉತ್ತಮ ಆಗ್ತಾ ಬರುತ್ತೆ. ಆಮೇಲೆ ಒಂದು ಕೆಲಸ ಮಾಡ್ಬೇಕು ನೀವು, ಏನು ಇದನ್ನು ನೇರವಾಗಿ ಕೆಚ್ಚಲಿಗೆ ಹಾಕೋದ್ರ ಬದಲು ಫಸ್ಟ್ ಬಿಸಿ ನೀರಲ್ಲಿ ಚೆನ್ನಾಗಿ ಕೆಚ್ಚಲನ್ನು ತೊಳ್ಕೊಂಡು ಒಂದು ಒಣ ಬಟ್ಟೆನಲ್ಲಿ ಒರೆಸಿ ತದನಂತರ ನಾವು ಈ ಔಷಧಿಯನ್ನ ಹಚ್ಚಬೇಕಾಗುತ್ತೆ. ಇದು ಒಂದು ಸುಲಭವಾಗಿ ನಾವು ಮಾಡಬಹುದಾದಂತಹ ಔಷಧಿ. ಇದು ಬಿಟ್ರೆ ಇನ್ನೊಂದು ಔಷಧಿ ಹೇಳ್ತೀನಿ, ಇದರಲ್ಲೂ ಕೂಡ ಒಂದು ಪಟ್ಟೆ ಲೋಳೆ ಸರ ತಗೊಳ್ಳಿ, ಅದ್ರ ಜೊತೆಗೆ ಅಮೃತ ಬಳ್ಳಿ. ನಿಮಗೆ ಗೊತ್ತಿದೆ ಅಮೃತ ಬಳ್ಳಿನಲ್ಲಿ ಜ್ವರವನ್ನು ನಿಯಂತ್ರಣ ಮಾಡತಕ್ಕಂತ ಅಥವಾ ನೋವನ್ನು ನಿವಾರಣೆ ಮಾಡತಕ್ಕಂತ ಅಂಶ ತುಂಬಾ ಇರ್ತದೆ. ಹಾಗಾಗಿ 1.5 ಅಡಿ ಉದ್ದದ ಅಮೃತ ಬಳ್ಳಿಯನ್ನು ತಗೊಳ್ಳಿ, ಒಂದು ಅರ್ಧ ಹಸ್ತದಷ್ಟು ಬೇವಿನ ಚಕ್ಕೆ ತಗೊಳ್ಳಿ, ಜೊತೆಗೆ ವಿಷಮಧಾರಿ ಗಿಡ ಅನ್ಬಿಟ್ಟು. ವಿಷಮಧಾರಿ ಅಂತಂದ್ರೆ ಈ ನಮ್ಮ ಸೇವಂತಿಗೆ ಹೂವಿನ ಜಾತಿಗೆ ಸೇರಿದಂತ ಒಂದು ಗಿಡ. ಈ ವಿಷಮಧಾರಿ ಗಿಡದ ಬೇರು ಲೋಳೆಸರ, ಅಮೃತ್ ಬಳ್ಳಿ ಮತ್ತೆ ಬೇವಿನ ಚಕ್ಕೆ, ಇದ್ರ ಜೊತೆಗೆ ವಿಷಮಧಾರಿ ಗಿಡದ ಬೇರು. ವಿಷಮಧಾರಿ ಗಿಡ ಸಿಗ್ಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ, ಈ ಮೂರ್ ಐಟಮ್ಸ್ ತಗೊಳ್ಳಿ, ಲೋಳೆಸರ, ಅಮೃತ್ ಬಳ್ಳಿ ಮತ್ತೆ ಬೇವಿನ ಚಕ್ಕೆ. ಇಷ್ಟನ್ನು 1 ಲೀಟರ್ ನೀರಲ್ಲಿ ಚೆನ್ನಾಗಿ ಅರಿಬೇಕಾಗತ್ತೆ. ಅರದು ಬಿಟ್ಟು ಬೆಳಗ್ಗೆ ಅರ್ಧ ಭಾಗ, ಸಾಯಂಕಾಲ ಅರ್ಧ ಭಾಗ ಇದನ್ನ ಗೊಟ್ಟದಲ್ಲಿ ಕುಡಿಸ್ಬೇಕು ಹಸುಗಳಿಗೆ. ಗೊಟ್ಟದಲ್ಲಿ ಕುಡಿಸ್ಬಿಟ್ಟು ಅದೇನು ಕರೆಟ ಕೆಳಗಡೆ ಉಳಿಯುತ್ತೆ, ಆ ಕರೆಟಕ್ಕೆ ಸ್ವಲ್ಪ ಹರಳೆಣ್ಣೆ ಅಥವಾ ಹೊಂಗೆ ಎಣ್ಣೆ ಬೆರೆಸ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಬಿಟ್ಟು ಕೆಚ್ಚಲಲ್ಲಿ ಯಾವ ಭಾಗದಲ್ಲಿ ಬಾವ ಆಗಿರುತ್ತೆ ಆ ಭಾವಕ್ಕೆ ಹಚ್ಚುತ್ತಾ ಬಂದ್ರೆ 3-4 ದಿನಗಳಲ್ಲಿ ಈ ಕೆಚ್ಚಲು ಬಾವಿನ ಪ್ರಮಾಣ ಸ್ವಲ್ಪ ಇಳಿತಾ ಬರ್ತದೆ. ಇವೆಲ್ಲ ಮಾಡೋದು ಕಷ್ಟ ಆಗುತ್ತೆ ಅಂದ್ರೆ ಅತ್ಯಂತ ಸುಲಭವಾಗಿ ಮಾಡಬಹುದಾಗಿದ್ದು ಅರಿಶಿನದ ಕೊಂಬು. ಅರಿಶಿನದ ಕೊಂಬೇನಿದೆ ಅದನ್ನ ತಗೊಂಡ್ಬಿಟ್ಟು ಚೆನ್ನಾಗಿ ನಿಂಬೆ ರಸದಲ್ಲಿ ತೆಗೆದು ತಿಕ್ಕಿ ತಿಕ್ಕಿ ತೆಗೆದ್ಬಿಡಿ. ಆ ತೆಗೆದ್ಬಿಟ್ಟು ಏನು ಔಷಧಿ ತಯಾರು ಮಾಡ್ತೀರಿ ಅದನ್ನ ನಾವು ಕೆಚ್ಚಲಿಗೆ ಬೆಳಗ್ಗೆ ಸಾಯಂಕಾಲ ಲೇಪನ ಮಾಡಿದ್ರು ಕೂಡ ಕೆಚ್ಚಲು ಬಾವು ಸ್ವಲ್ಪ ಕಮ್ಮಿ ಆಗ್ತದೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಕೆಚ್ಚಲು ಬಾವಿಗೆ, ವಿಶೇಷವಾಗಿ ತೀವ್ರ ಕೆಚ್ಚಲು ಬಾವಿಗೆ ಯಾವುದೇ ಕಾರಣಕ್ಕೂ ಬರೀ ಮನೆ ಮದ್ದುಗಳ ಮೇಲೆ ಅವಲಂಬಿತ ಆಗಬೇಡಿ. ಪಶುವೈದ್ಯರ ಸಲಹೆಯ ಮೇರೆಗೆ ಅವರು ಚಿಕಿತ್ಸೆ ನೀಡಿದ ಮೇಲೆ ಜೊತೆ ಜೊತೆಯಲ್ಲಿ ಇದನ್ನು ಕೂಡ ಪ್ರಯೋಗ ಮಾಡಿದ್ರೆ ನಾವು ಏನು ಪಶುವೈದ್ಯರ ಚಿಕಿತ್ಸೆ ಏನಿದೆ ಅದರ ಫಲಿತಾಂಶವನ್ನು ನಾವು ಉತ್ತಮ ಪಡಿಸಬಹುದು ಅಂತ ಹೇಳಬಹುದು ಸ್ನೇಹಿತರೆ. ಸಂದಿಗ್ಧ ಸಂದರ್ಭಗಳು ಯಾವಾಗ ಬೇಕಾದರೂ ತಲೆದೋರ್ಬಹುದು. ಹೌದು, ಅಂತ ಸಂದರ್ಭದಲ್ಲಿ ಪಶುವೈದ್ಯರ ಚಿಕಿತ್ಸೆ ದೊರೆಯುವವರೆಗೆ ಪ್ರಾಥಮಿಕವಾಗಿ ಜಾನುವಾರು ಸಾಕಣೆದಾರರು ಯಾವ ರೀತಿ ಚಿಕಿತ್ಸೆಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ತಾವು ಮಾಹಿತಿ ನೀಡಿದ್ರಿ ಡಾಕ್ಟ್ರೆ. ಅಂದ್ರೆ ತಾವು ಹೇಳಿರುವಂತಹ ಬಹಳಷ್ಟು ವೃಕ್ಷಗಳಾಗಬಹುದು, ಸಸ್ಯಗಳಾಗಬಹುದು, ಪೊದೆಗಳಾಗಬಹುದು, ಇವುಗಳ ಪ್ರಾಮುಖ್ಯತೆಯನ್ನು ಕೂಡ ನಮ್ಮ ಗ್ರಾಮೀಣ ಜನರ ಅರಿವಿಗೆ ಬರಬೇಕು. ಜೀವ ವೈವಿಧ್ಯವನ್ನು ಕಾಪಾಡುವಂತಹ ಸಂದರ್ಭದಲ್ಲಿ ಇಂತಹ ಮರ ಗಿಡಗಳನ್ನು ಕೂಡ ಅವರ ಜಮೀನಿನಲ್ಲಿ ಪೋಷಣೆ ಮಾಡಿಕೊಂಡು ಬರಬೇಕಾಗತ್ತೆ. ಯಾಕೆಂದ್ರೆ ಯಾವತ್ತು ಯಾವ ಸಸ್ಯ ತಲೆ ಕಾಯುತ್ತೋ ಹೇಳಕ್ಕಾಗಲ್ಲ. ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ ಡಾಕ್ಟ್ರೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ಬೋದಾ? ಖಂಡಿತ ಹೇಳ್ತೀನಿ. 9008 9832. ಇನ್ನೊಮ್ಮೆ ಹೇಳ್ತೀರಾ ಸರ್? 9008 9832. ಇನ್ನೊಂದ್ಸರಿ ಹೇಳ್ಬಿಡಿ ಸರ್. 9008 9832. ಒಳ್ಳೇದು ಡಾಕ್ಟರ್ ಪಿ ರವಿಕುಮಾರ್ ಅವರೇ. ಸಂದಿಗ್ಧ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಮನೆ ಮದ್ದು ಈ ವಿಚಾರ ಕುರಿತಂತೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇನ್ನು ನಮ್ಮ ನಾಡಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಣ್ಣಿನ ಸಮಗ್ರ ಪೋಷಕಾಂಶ ನಿರ್ವಹಣೆ ಈ ಕುರಿತು ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ ಚನ್ನಕೇಶವ ಅವರೊಂದಿಗೆ